ಇವತ್ತಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ನಲ್ಲಿಕಟ್ಟೆ ಗ್ರಾಮದ ರೈತ ಮಹಿಳೆಯಾದಂತಹ ಶ್ರೀಮತಿ ರತ್ನಮ್ಮ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರತ್ನಮ್ಮ ಅವರೇ. ನಮಸ್ಕಾರ ಸರ್. ರತ್ನಮ್ಮ ಅವರೇ, ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಬಂದಿದ್ದೀರಾ? ನಾವು ತಂದೆ ಮನೆಯಲ್ಲಿ ಮಾಡ್ತಿರ್ಲಿಲ್ಲ ಸರ್, ವಿದ್ಯಾಭ್ಯಾಸ ಮಾಡ್ಕೊಂತಿದ್ದೆ ಸರ್. SLC ಮುಗಿತು. SLC ಮುಗಿದ್ಮೇಲೆ ನಮ್ಮ ತಂದೆಯವ್ರ ಮುಂದೆ ಓದೋದು ಬೇಡ ಅಂದ್ಬಿಟ್ಟು ಟೈಲರಿಂಗ್ ಕಳಿಸಿದ್ರು ಸರ್. ನಾವಲ್ಲಿ ಕೃಷಿ ಬಗ್ಗೆ ಏನೂ ಮಾಡ್ತಿರ್ಲಿಲ್ಲ ತವ್ರ ಮನೆಯಲ್ಲಿ. ಇಲ್ಲಿ 21 ವರ್ಷಕ್ಕೆ ನಮ್ಮನ್ನು ಮದುವೆ ಮಾಡಿಕೊಟ್ರು. ಗಂಡನ ಮನೆಯಲ್ಲಿ ಬಂದು ಅವ್ರದ್ದು 1.5 ಎಕರೆ ಜಮೀನು ಗಂಡನ ಮನೆಯಲ್ಲಿ, ಅದರಲ್ಲೇ ಜಮೀನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳಾದ್ವು, ಮಕ್ಕಳಾದಮೇಲೆ ವಿದ್ಯಾಭ್ಯಾಸಕ್ಕೆ ನಮಗೆ ಸಾಲ ಆಗುತ್ತೆ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಅಂಗಡಿ ಮಾಡ್ಕೊಂಡ್ವಿ. ಆ ಅಂಗಡಿಯಲ್ಲಿ ಜೀವನ ಮಾಡಿದ್ವಿ ಒಂದು 20 ವರ್ಷನ. 20 ವರ್ಷ ಜೀವನ ಮಾಡಿ ಅದರಲ್ಲಿ ಚೆನ್ನಾಗಾಯಿತು. ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿದ್ವಿ. ವಿದ್ಯಾಭ್ಯಾಸ ಮಾಡಿಸಿ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರು ಸರ್. ಆಮೇಲೆ ನಾವು ಅಂಗಡಿ ಬೇಡ ಅಂದ್ಬಿಟ್ಟು ನೀರು ಚೆನ್ನಾಗಾಯಿತು ಅಂದು ಅಡಿಕೆ ಕಟ್ಟಿದ್ವಿ. ಅಡಿಕೆ ಕಟ್ಟಿದ್ಮೇಲೆ ನೀರು ಚೆನ್ನಾಗಿ ಬಂದು ಫಸಲವು ಬಂದಮೇಲೆ ನೀರು ಸ್ವಲ್ಪ ಕಮ್ಮಿ ಆಯ್ತು ಸರ್, ಮಳೆ ಬರಲಿಲ್ಲ. ಅದಕ್ಕೋಸ್ಕರ ಅಡಿಕೆನೂ ತೆಗೆದ್ಬಿಟ್ಟು ಸರ್. ತೆಗೆದ್ಬಿಟ್ಟು ಮತ್ತೆ ಹಿಂಗಾಯ್ತಲ್ಲ ಅಂತಂದು ಅದರಲ್ಲೇ ಇದನ್ನು ಮಾಡ್ಕೊಂತೆ ಸರ್. ಹೂವು ಹಾಕಿದ್ವಿ ಗುಲಾಬಿನ. ಗುಲಾಬಿನೂ ಅಷ್ಟು ಕಷ್ಟ ಆಯ್ತು ಸರ್, ಅದನ್ನು ಬೆಳೆ ಬರಲಿಲ್ಲ ನಮಗೆ. ಯಾಕೆ ಬೆಳೆಗಳು ಭಾಳ ತೊಂದರೆ ಕೊಡೋಕೆ ಹಚ್ಚಿಬಿಟ್ಟು ಅಂತಂದ್ಬಿಟ್ಟು ಇವಾಗ ನೀರು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಸರ್ 2 ಬೋರ್ ಇದ್ದಾವೆ. ಈಗ ಅಡಿಕೆ ಬಾಳೆ ಕಟ್ಟಿದ್ದೆ ಸರ್, ಅದರಲ್ಲಿ ಚೆನ್ನಾಗಿ ಬಂದಿದೆ ಸರ್ ಬಾಳೆನೂ. ಅದರಲ್ಲಿ ಬಟಾಣಿ ಹಾಕಿದ್ದೆ ಸರ್, ಬಟಾಣಿನೂ ಚೆನ್ನಾಗಿ ಬಂದಿದೆ ಸರ್ ಅದರಲ್ಲಿ. ಇವಾಗ ಬಾಳೆ ಚೆನ್ನಾಗಿದೆ ಸರ್, ಎಲ್ಲ ಉಸಿ ಹೊಡೆದಿದೆ. ಇಲ್ಲೇ ಊರಲ್ಲೇ ತಂದು ಹಾಕಿದ್ವಿ ಕಂದು. ನಾವೇನು ದುಡ್ಡು ಕೊಟ್ಟು ತಂದಿರಲಿಲ್ಲ ಸರ್ ಬೇರೆ ಕಡೆಯಲ್ಲಿ. ಈಗ ನೀವು ಅಂದರೆ ತವರು ಮನೆಯಲ್ಲಿ ಅಂದರೆ ಚಿಕ್ಕವರಿದ್ದಾಗ ಅಂದರೆ ಯಾವುದೇ ರೀತಿಯಾದಂಥ ಕೃಷಿ ಬದುಕು ಕಲ್ತ್ಕೊಂಡಿಲ್ಲ ಅಂದ್ರಿ, ಹೆಚ್ಚಿನ ಒಂದು ಒಲವು ನಿಮಗೆ ವಿದ್ಯಾಭ್ಯಾಸಕ್ಕಿತ್ತು ಅಂತ ಹೇಳ್ತೀರಾ? ಹೌದು ಸರ್, ವಿದ್ಯಾಭ್ಯಾಸಕ್ಕಿತ್ತು ಸರ್. ನಮ್ಮ ತಂದೆಯವ್ರು ಕಳಿಸ್ಲಿಲ್ಲ ಸರ್, ಓದ್ಸೋಕ್ಕಾಗಲ್ಲ. ತರ್ತಾ ಇದ್ದಾರೆ ಸರ್, ಅದರಲ್ಲೇ ಮಾಡ್ಕೊಡ್ತೀನಿ ಸರ್. ಅವ್ರ ಅದರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲ, ಅದಕ್ಕೆ ಯಾರು ಅಷ್ಟು ಬರ್ತಿರ್ಲಿಲ್ಲ ಸರ್, ಯೂಸ್ ಆಗ್ತಿರ್ಲಿಲ್ಲ, ಅದು ಸ್ಟ್ರಕ್ ಆಗುತ್ತೆ ಅಂದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟೆ ಸರ್ ಅದನ್ನ. ಈಗ ಬಾಲ್ಯದಲ್ಲಿ ಎಲ್ಲೇ ಒಂದು ಕಡೆ ನಾವು ಟೈಲರಿಂಗ್ ತರಬೇತಿ ಕಲ್ತಿರೋದ್ರಿಂದ ಇವತ್ತು ನಿಮಗೆ ಜೀವನಕ್ಕೆ ಒಂದು ದಾರಿ ಆಯ್ತಲ್ಲ ಅದು? ಹೌದು ಸರ್, ನನ್ನ ದಾರಿ ಆಗಿದೆ ಸರ್, ಅದರಿಂದಲೇ ಒಳ್ಳೆ ದಾರಿ ಆಗುತ್ತೆ ಸರ್. ಒಟ್ಟು ಮನೇನ ಸಂಸಾರನೂ ತೂಕೊಂಡು ಹೋಗ್ತಾ ಇದ್ದೀನಿ ಸರ್ ಅದರಲ್ಲೇ ನಾನು ಇವಾಗ. ಈಗ ಮನೆ ಒಂದು ಖರ್ಚನ್ನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಾ? ಹೌದು ಸರ್, ಹೋಗ್ಬೋದು ಸರ್ ಅದರಲ್ಲಿ. ಈಗ ನಿಮ್ಮ ತಂದೆಯವರ ಮನೆಯಲ್ಲಿ ಚಿಕ್ಕವರಿದ್ದಾಗ ಯಾಕೆ ನೀವು ಕೃಷಿ ಕೆಲಸ ಕಲೀಲಿಲ್ಲ? ಕೃಷಿ ಕೆಲಸ ಕಲೀಲಿಲ್ಲ ಅಂದರೆ ನಾವು ಒಬ್ಬಳೇ ಮಗಳು ಸರ್ ನಮ್ಮಪ್ಪರಿಗೆ. ಅವ್ರು ಬೇಡ ನೀನು ಬರೋದು ಅಂದ್ಬಿಟ್ಟು ನೀನು ಸುಮ್ಮನೆ ಟೈಲರಿಂಗ್ ಕಲ್ತ್ಕೊಂಬಿಡು ಅಂತಂದು ನಮ್ಮಮ್ಮ ನಮ್ಮಪ್ಪಾಜಿ ಅವರೇ ಮಾಡ್ತಿದ್ರು ಸರ್ ಕೃಷಿ ಕೆಲಸನ. ನಾವು ಬೇಡ ಅಂದ್ಬಿಟ್ಟು ಅವ್ರು ಬಿಡಿಸಿದ್ರು. ನಾವು ಅದನ್ನ ಕಲ್ತ್ಕೊಂಡ್ವಿ. 3 ತಿಂಗಳು ಓದಿ ಸರ್ ಅಲ್ಲೇ ಪಲಗಟ್ಟೆಯಲ್ಲಿ ಕಲಿಸಿದ್ರು ನಮಗೆ. 3 ತಿಂಗಳಿಗೆ ನಾವು ಕಲ್ತ್ಕೊಂಡ್ವಿ ಸರ್. ಆಮೇಲೆ ನಮ್ಮಪ್ಪಾಜಿ ಮಿಷಿನ್ ತಂದ್ಕೊಡ್ತು ಸರ್, ಅದರಿಂದಲೇ ನಾವು ಇದನ್ನ ಮಾಡ್ಕೊಂತಲ್ಲ ಬಂದೆ ಸರ್. ನನಗೆ ಕೃಷಿ ಬಗ್ಗೆ ಅಷ್ಟು ಅನುಭವ ಇರಲಿಲ್ಲ, ಇಲ್ಲಿ ನಮ್ಮ ಗಂಡನ ಮನೆಯಿಂದ ನಾವು ಕಲ್ತ್ಕೊಂಡಿವಿ ಸರ್ ಕೃಷಿ ಬಗ್ಗೆ. ಈಗ ಬಾಲ್ಯದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಕೃಷಿಯ ಅನುಭವ ಇರಲಿಲ್ಲ, ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ನೀವು ಗಂಡನ ಮನೆಗೆ ಬಂದಮೇಲೆ ಅಂದರೆ ಕೃಷಿ ಬದುಕು ಅಂತಂದರೆ ಯಾವ ರೀತಿ ಕಲ್ತ್ಕೊಂಡ್ರೆ? ನಾವು 1 ವರ್ಷನ ನಮ್ಮ ಮನೆಯವರು ನಮ್ಮ ಗಂಡ ಮನೆಯಲ್ಲಿ ಕಬ್ಬು ಹಾಕಿ ಚೆನ್ನಾಗೇ ಬೆಳೆದ್ರು ಸರ್ ಅವರು. ನಾವು ಅದರಿಂದಲೇ ಹಂಗೆ ಅನುಭವ ಮಾಡ್ಕೊಂತ ಹೋದ್ವಿ ಸರ್. ನಮ್ಮ ಅಪ್ಪಾಜಿ ನಮ್ಮಮ್ಮ ಹೇಳ್ಕೊಡ್ತಾ ಇದ್ರು ಸರ್ ನಮಗೆ, ಹಿಂಗಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ ಅಂತ ಹೇಳ್ತಿದ್ರು ಸರ್. ಅದರಿಂದ ಕೃಷಿ ಬಗ್ಗೆ ಕಲಿತೆ ಸರ್ ನಾನು. ನೀವು ಪ್ರಾರಂಭದಲ್ಲಿ ನೀವು ಬಂದಾಗ ಕಬ್ಬು ಬೆಳೀತಾ ಇದ್ರು ಅಂದ್ರೆ ಕಬ್ಬು ಬೆಳೆ ಮತ್ತೆ ಮುಂದುವರಿಸ್ಕೊಂಡು ಹೋಗ್ಲಿಲ್ಲ ನೀವು? ಇಲ್ಲ ಸರ್, 2 ವರ್ಷಕ್ಕೆ ತೆಗೆದ್ಬಿಟ್ರು ಸರ್ ಕಬ್ಬು ಅವರು. ಅಷ್ಟೊತ್ತಿಗೆ ಇವರು ಅಣ್ಣ ತಮ್ಮ ಇಬ್ಬರು ಇದ್ರು ಸರ್, ಅವರು ಡಿವೈಡ್ ಆಗಿದ್ರು. ಡಿವೈಡ್ ಆಗಿಬಿಟ್ಟು ಅವರು ಇದಕ್ಕಾದ್ರೂ ನಮ್ಮ ಇದಕ್ಕಾದ್ರೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊಂಡ್ವಲ್ಲ, ಅದರಿಂದ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವರು ತೆಗೆದ್ಬಿಟ್ರು ಸರ್ ಅದನ್ನ. ಈಗ ಕಿರಾಣಿ ಅಂಗಡಿ ಅಂತಂದ್ರೆ ಎಷ್ಟು ವರ್ಷ ನೀವು ಅದನ್ನ ನಡೆಸ್ಕೊಂಡು ಹೋದ್ರೆ? 20 ವರ್ಷ ನಡೆಸಿದ್ವಿ ಸರ್. ಯಾಕೆ ನಿಮಗೆ ಕಿರಾಣಿ ಅಂಗಡಿಯಲ್ಲಿ ಲಾಭದಾಯಕ ಆಗ್ಲಿಲ್ವಾ, ಯಾಕೆ ತೆಗೆದ್ರೆ ನೀವು? ಚೆನ್ನಾಗಾಗ್ತಿತ್ತು ಸರ್, ನಮಗೆ ಯಾಕೋ ದೂರ ಆಗುತ್ತೆ, ಓಡಕ್ಕೆ ತೊಂದರೆ ಆಗುತ್ತೆ, ಟೈಲರಿಂಗ್ ಬೇರೆ ಒಂದಿತ್ತಲ್ಲ, ಅದಕ್ಕೆ ಜಮೀನಲ್ಲೇ ಮಾಡ್ಕೊಂಡು ಹೋಗ್ಬಿಡಂ ಬಿಡ್ರಿ ಅಂತಂದು ನಾವು ಗಂಡ ಹೆಂಡತಿ ಮಾತಾಡ್ಕೊಂಡು ಮಾಡಿದ್ವಿ ಸರ್. ಅದು ಮಗನೂ ಸ್ವಲ್ಪ ಇದಾಗ್ಬಿಟ್ಟ ಸರ್, ಅವನು ಸತ್ತೋಗ್ಬಿಟ್ಟಲ್ಲ, ಅದಕ್ಕೋಸ್ಕರ ಅದೊಂಥರ ಬೇಜಾರಾಯಿತು. ಅದಕ್ಕಂದು ಕೃಷಿ ಅದನ್ನು ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ ಸರ್. ಅದರಲ್ಲಿ ನೀರಾವರಿ ಮಾಡಿ ಇನ್ನೂ ಹೆಚ್ಚಿನದಾಗಿ ಈ ಕೃಷಿಯಲ್ಲಿ ಅಧಿಕ ಬೆಳೆಗಳನ್ನ ಬೆಳಿಬೇಕು ಅನ್ಸುತ್ತೆ. ಹೌದು ಸರ್, ನನಗಿನ್ನ ಬೆಳಿಬೇಕಂತೆಲ್ಲ ಭಾಳ ಆಸಕ್ತಿ ಐತೆ ಸರ್. ಇವಾಗ ಬಾಳೆ ಹಾಕಿದ್ರೆ ಬಾಳೆ ತೆಗೆದ್ಬಿಟ್ಟು ಹೂವು ಹಾಕ್ಬೇಕಂತ ಐತೆ ಸರ್ ನನ್ನ ಹತ್ರ ಆಸೆ. ಹೂವು ಹಾಕ್ಬೇಕು, ಒಂದು ಸ್ವಲ್ಪ ಪತ್ರೆ ಹಾಕಬೇಕು ಅಂತ ಐತೆ ಸರ್, ಬೀನ್ಸ್ ಹಾಕಬೇಕು ಅನ್ನೋದೈತಿ. ಈಗ 1.5 ಎಕರೆ ಜಮೀನು ಐತೆ ಅಂತ ಹೇಳಿದ್ರ, ಆ ಜಮೀನಲ್ಲಿ ಅಡಿಕೆ, ತೆಂಗು, ಹಸಿ ಬಟಾಣಿ, ನುಗ್ಗೆ, ಗುಲಾಬಿ, ಬಾಳೆ ಈ ತರ ಸಮಗ್ರ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಅನಿಸ್ತು? ನನಗೆ ಎಲ್ಲದರಲ್ಲೂ ಬೆಳೆದ್ರೆ ಯಾವುದರಲ್ಲಿ ಲಾಭ ಸಿಗುತ್ತೋ ಅನ್ನೋದಕ್ಕೋಸ್ಕರ ಬೆಳೆದೆ ಸರ್. ನಾನು ಯಾವೂ ನನಗೆ ಲಾಭ ಸಿಗಲಿಲ್ಲ ಸರ್ ಅದರಲ್ಲಿ. ಇವಾಗ ಬಾಳೆ ಮಾತ್ರ ಸಿಕ್ಕಬಹುದು, ಸಿಗದೆ ಇರಬಹುದು ಸರ್, ಗೊತ್ತಿಲ್ಲ. ಒಟ್ಟು ಮಾಡ್ತಾ ಇದ್ದೀವಿ ಸರ್, ಬರ್ಬೋದು, ಚೆನ್ನಾಗಿ ಹೊಡೆದಿದೆ ಗೊನೆ. ಈಗ ನಾವು ಅಡಿಕೆ ಹಾಕಿದ್ವಿ, ನೀರಿಲ್ದ ಅಡಿಕೆ ಎಲ್ಲ ಒಣಗೋಗ್ಬಿಡ್ತು, ಕೈ ಸುಟ್ಕೊಂಡ್ವಿ ಅಂತ ಹೇಳಿದ್ರ, ಮತ್ತೆ ಅಡಿಕೆ ಯಾಕೆ ಹಾಕಿದ್ರೆ? ಮತ್ತು ಕೆಟ್ಟದ್ರಲ್ಲೇ ಮತ್ತೆ ಹುಡುಕ್ಬೇಕಲ್ಲ ಅಂತಂದು ಮತ್ತೆ ಹಾಕಿದ್ದೀನಿ ಸರ್. ಯಾಕಂದ್ರೆ ನೀರು ಬಡಿತದ, ಇವಾಗ ಅವಾಗ ನೀರು ಹೋಗ್ಬಿಡ್ತು, ನಮ್ಮ ಕೈಯಲ್ಲಿ ನೀರು ಒದಿಸೋಕ್ಕಾಗಲಿಲ್ಲ ಸರ್, ದುಡ್ಡಿಲ್ಲ ಅಂತಂದು ಇದನ್ನ ಮಾಡಿಬಿಟ್ರು ಅವರು, ಬಂದು ಫಸಲು ಕಳ್ಕೊಂಬಿಟ್ಟಿ ಸರ್. ಮತ್ತೆ ಹಾಕಬೇಕು ಏನಾರಾಗಲಿ, ಇದರಲ್ಲೇ ತಗೋಬೇಕು ನಾವನ್ನ, ಇದರಿಂದ ಇಬ್ಬರು ಗಂಡ ಹೆಂಡತಿ ಇದನ್ನು ಮಾಡ್ತಾ ಇದ್ದೀವಿ ಸರ್ ಅದರಲ್ಲಿ. ಇವಾಗ ಈಗ ಮತ್ತೆ ಅಡಿಕೆ ಹಾಕ್ಬೇಕು ಅಂದಾಗ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರ? ಸಸಿನ ಶಿವಮೊಗ್ಗದ ಕಡೆಯಿಂದ ಒಂದು ಹಳ್ಳಿಯಲ್ಲಿ ತಂದ್ರೆ ಸರ್, ಅಲ್ಲಿ 22 ರೂಪಾಯಿ ಒಂದು ಬಿದ್ದು ಸರ್, ತಂದ್ಬಿಟ್ಟು ಇವಾಗ ಹಾಕಿದ್ದೆ ಸರ್, ಈಗ 11 ತಿಂಗಳಾಗಿದೆ ಸರ್, ಚೆನ್ನಾಗಿದೆ ಸರ್ ಬರೋದನ್ನ. ಈಗ ಮತ್ತೆ ಅಡಿಕೆ ಒಳಗಡೆ ಈಗ ಇದನ್ನ ಬಾಳೆ ಹಾಕಿದ್ರ? ಬಾಳೆ ಹಾಕಿದೆ ಸರ್, ಬಾಳೆ ಉಸಿ ಕೀಳೋ ಅಷ್ಟೊತ್ತಿಗೆ ಇದು ಬಟಾಣಿ ಬರುತ್ತೆ ಅಂತಂದು ಬಟಾಣಿ ಹಾಕಿದೆ ಸರ್, ಅದು 3 ತಿಂಗಳಿಗೆ ಚೆನ್ನಾಗಿ ಬಂತು ಸರ್, ಬರೋದೇನೆ ಇಲ್ಲ ಅಂತ ಹೇಳಿಲ್ಲ, ಮಳೆ ಭಾಳ ಆಗ್ಬಿಡ್ತು ಸರ್, ಅದಕ್ಕೆ ಮಳೆ ಆಗೋದ್ರಿಂದ ಒಣಗೋಗ್ಬಿಡ್ತು ಸರ್. ಅಂದ್ರೆ ಬಟಾಣಿಯಲ್ಲಿ ನಿಮಗೆ ಯಾವುದೇ ರೀತಿ ಲಾಭದಾಯಕ ಆಗ್ಲಿಲ್ಲ? ಆಗ್ಲಿಲ್ಲ ಸರ್ ನಮಗೆ. ಅಂದ್ರೆ ಈಗ 1.5 ಎಕರೆ ಒಳಗಡೆ ಎಲ್ಲ ಸಮಗ್ರ ಅಂದ್ರೆ ಎಲ್ಲ ಮಿಶ್ರ ಬೆಳೆ ಬೆಳೀತಾ ಇದ್ರ? ಬೆಳೀತಾ ಇದೆ ಸರ್, ಎಲ್ಲ ಬೆಳೀತಾ ಇದೆ ಸರ್. ಈಗ ಮಳೆ ಬಂತಂದ್ರೆ ಈಗ ಮತ್ತೆ ಬೀನ್ಸ್ ಹುರ್ಬೇಕಂತ ಇದೀನಿ ಸರ್, ಬೀನ್ಸ್ ಹುರ್ಬೇಕು, ಅದರಲ್ಲಿ ಬಾಳೆಗೇನು ಏನು ಮಾಡಕ್ಕೆ ಬರಲ್ಲ ಸರ್, ಈಗ ಬಾಳೆ ದೊಡ್ಡದಾಗಿದೆ, ಮುಂದ್ಗಡೆ ಇನ್ನೊಂದು ಸ್ವಲ್ಪ ಜಮೀನು ಇದೆ, ಇನ್ನೊಂದು ಸ್ವಲ್ಪ ಇನ್ನೊಂದು ಹಸಿರು ಬೀನ್ಸ್ ಹಾಕ್ಬೇಕಂತ ಆಸೆ ಐತೆ ಸರ್, ಒಟ್ಟು ಮಳೆ ಬರೋತ್ತಿಗೆ ಮಾಡ್ಬೇಕಂತ ಇದೆ ಸರ್ ನನ್ನ ಹತ್ರ ಆಸೆ. ಈಗ ಅಡಿಕೆ ಅಂತಂದ್ರೆ ಎಷ್ಟು ಗಿಡ ನಾಟಿ ಮಾಡಿದ್ರೆ? ಈಗ ಒಂದು 600 ಅದ ಸರ್, ಚೆನ್ನಾಗಿ ಬಂದಿದೆ ಸರ್. ಈಗ ಮತ್ತೆ ಅದರೊಳಗಡೆ ಬಾಳೆ ಅಂತಂದ್ರೆ ಅಂದ್ರೆ ಯಾವ ಬಾಳೆಯನ್ನ ಬೆಳೀತಾ ಇದ್ರ? ಏಲಕ್ಕಿ ಬೆಳೆ ಸರ್. ಈಗ ಮತ್ತೆ ನುಗ್ಗೆ ಅಂತಂದ್ರೆ ಎಷ್ಟು ಗಿಡ ಹಾಕಿದ್ರೆ? ನುಗ್ಗೆ ಒಂದು ಅದರಲ್ಲೇ ಒಂದು 500 ಹಾಕಿದ್ದೆ ಸರ್, ಚೆನ್ನಾಗೇ ಬಂದಿತ್ತು ಸರ್, ಒಳ್ಳೆ ಕಾಯಿನು ಮಾರಾಟ ಮಾಡಿದ್ರು ಸ್ವಲ್ಪನ, ಇಲ್ಲಿ ಅಕ್ಕಪಕ್ಕದ ಮನೆಯವ್ರು ಮತ್ತೆ ತಗೊಂಡು ಹೋಗ್ತಾರೆ ಸರ್, ಹತ್ರ ಇದೇವಲ್ಲ ಕಿತ್ಕೊಂಡು ಹೋಗೋರು ಸರ್, ಇದೆಲ್ಲ ಮಾಡ್ಕೊಂಡಿವಿ ಸರ್ ಅದನ್ನು. ಈಗ ನುಗ್ಗೆಯಲ್ಲಿ ನಿಮಗೆ ಲಾಭದಾಯಕ ಆಯ್ತಾ? ಇಲ್ಲ ಸರ್, ಅದು ಅಷ್ಟಕ್ಕಷ್ಟೇ ಆಯ್ತು ಸರ್, ಒಟ್ಟು ಲಾಭ ಅಂತ ಯಾವುದಿಲ್ಲ ಸರ್ ನನಗೆ ಬಂದಿಲ್ಲ. ಇವಾಗ ಏನಾದರೂ ಬಾಳೆಗೆ ಸಿಕ್ಕರೆ ಸಿಗಬಹುದು ಸರ್. ಈಗ ಬಾಳೆ ಅಂದರೆ ಅಲ್ಲ ಗೊನೆ ಹೊಡೆಯೋ ಅಂತ ಬಂದಿದೆ? ಹೌದು ಸರ್, ಹೌದು ಸರ್ ಬಂದಿದೆ ಸರ್, ಈಗ ಒಂದು 20-25 ಗಿಡ ಹೊಡೆದ ಸರ್, ಈಗ ಇನ್ನಿದ್ದೋ ಇನ್ನೊಂದು 15 ಸನ್ನತ್ತಿ ಹೊಡಿತೆ ಸರ್, ಒಂದು ಕಾಲು ಭಾಗ ಹೊಡಿಬೋದು ಸರ್. ಈಗ ತೆಂಗು ಅಂತಂದ್ರೆ ಎಷ್ಟು ಅದಾವ ನಿಮ್ಮ ತೋಟದಲ್ಲಿ? ತೆಂಗು ನಮ್ಮ ಒಂದು ಬಾಳೆ ಇದ್ದು ಸರ್, ಜಮೀನು ಕಮ್ಮಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕಡಿಸ್ಬಿಟ್ರು, ಕಡಿಸ್ಬಿಟ್ಟು ಈಗ 7 ಇದಾವೆ ಸರ್, ಕಾಯಿ ಚೆನ್ನಾಗಿ ಬರ್ತವೆ, ನೀರು ಬಿಡ್ತಾ ಇದಾರೆ, ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಒಂದು 200 ಕಾಯಿ ಅಂತೂ ಬಿದ್ದೆ ಬೀಳುತ್ತೆ ಸರ್. ಈಗ ತೆಂಗು ಯಾಕೆ ನೀವೆಲ್ಲ ಕಡ್ದಾಕಿದ್ರೆ? ಅದೇ ಜಮೀನು ಕಮ್ಮಿ ಆಗುತ್ತೆ, ಇರೋದು 1.5 ಎಕರೆ ಜಮೀನು, ಇದ್ರಲ್ಲಿ ಬೆಳೆಯಕ್ಕಾಗಲ್ಲ, ನೆಳ್ಳು ಬೇರೆ ಆಗುತ್ತೆ, ಇಳುವರಿ ಬರಲ್ಲ ಅಂದ್ಬಿಟ್ಟು ತೆಗ್ಸ್ಬಿಟ್ರು ಸರ್ ನಮ್ಮ ಮನೆಯವರು. ಸೋಲೆ ಆಗುತ್ತೆ, ಸೋಲೆ ಆಗುತ್ತೆ ಅಂತ ಸರ್. ಅದಕ್ಕೆ ಈಗ ಏನನ್ಸುತ್ತೆ ನಿಮಗೆ, ತೆಂಗು ಕಡ್ದು ಉತ್ತಮ ಅಂತ ಅನ್ಸುತ್ತಾ, ಇಲ್ಲಪ್ಪ ತೆಂಗು ಉಳಿಸ್ಕೊಳ್ಬೇಕಾಯ್ತು ಅನ್ಸುತ್ತೆ? ಉಳಿಸ್ಕೊಳ್ಬೇಕಾಯ್ತು ಸರ್, ಆದ್ರೆ ಉಳಿಸ್ಕೊಂಡ್ರೆ ನನಗೆ ಬೆಳೆ ಹತ್ತಿರಲಿಲ್ಲ ಸರ್ ಈ ಕಡೆ, ಅದಕ್ಕೋಸ್ಕರ ಜಮೀನು ಕಮ್ಮಿ ಇರೋದಕ್ಕೋಸ್ಕರ ತೆಗೆದ್ಬಿಟ್ಟು ಸೈಡ್ನ ಅಷ್ಟೇ ಬಿಟ್ಕೊಂಡಿದ್ದೀವಿ ಸರ್, ಒಂದು 7 ಗಿಡನ ಮನೆಗೆ ಇರಲಿ ಅಂದ್ಬಿಟ್ಟು ಬೆಳೆಸ್ಕೊಂಡು ಸರ್. ಅದನ್ನು 1 ವರ್ಷಕ್ಕೆ 2-8 ಕೆಡುತ್ತೆ ಸರ್, ಅದರಲ್ಲಿ ಒಂದೊಂದು 3,000 5,000 ಸಿಗುತ್ತೆ ಸರ್, ಅದರಲ್ಲಿ ಲಾಭ ಇದೆ. ಈಗ ಗುಲಾಬಿ ಹೂವು ನಾವು ಬೆಳೆದಿವಿ ಅಂತ ಹೇಳಿದ್ರಲ್ಲ, ಅದನ್ನೇ ತೆಗೆದ್ರೆ ನೀವು ಗುಲಾಬಿನ? ಗುಲಾಬಿ ಹಾಕಿದೆ ಸರ್, ಅದರಲ್ಲಿ ಬರೀ ಮುಳ್ಳು ಗಿಡ ಜಾಸ್ತಿ ಬೆಳೆಯಕ್ಕೆ ಹಚ್ಬಿಡ್ತು ಸರ್, ಹೂವು ಬಿಡೋಂಥ ಗಿಡ ಜಾಸ್ತಿ ಬಿಡಲಿಲ್ಲ ಸರ್. ಅವರು ನಮಗೆ ತರ್ಬೇಕಾದ್ರೆ ತಮಿಳ್ನಾಡಿಂದ ತರಿಸಿದ್ರು ಸರ್, ಅವರು ಏನು ಮಾಡಿದ್ರೆ ಗೊತ್ತಿಲ್ಲ ಸಸಿ ಬಗ್ಗೆನ, ತಂದು ನಾವು ಸಿಗಿಸಿದ ಮೇಲೆ ಚೆನ್ನಾಗಿ ಒಳ್ಳೆ ಚಿಗುರಿದೆ ಸರ್, ಚಿಗುರ್ಬಿಟ್ಟು ಬರೀ ಮುಳ್ಳು ಮುಳ್ಳು ಅಂದರೆ ಫುಲ್ಲು ಮುಳ್ಳು ಸರ್. ಅವು ಹೂವಿನ ಗಿಡ ಬಿಡ್ತಾ ಇರಲಿಲ್ಲ, ನಾವು ಹೊರದೆ ಅಂದರೆ 1-2 ಕೆಜಿ ಸಿಗ್ತಿದ್ದು ಸರ್ ಅಷ್ಟೇ. ಅವು ಹೆಚ್ಚು ಇಳುವರಿ ಬರಲಿಲ್ಲ ಹೂವು ಅಂತ ಹೇಳಿ? ಇಲ್ಲ ಇಲ್ಲ ಸರ್, ಇಳುವರಿ ಬರಲಿಲ್ಲ ಸರ್ ಅದರಲ್ಲಿ. ಈಗ ಒಳ್ಳೆಯ ಒಂದು ಗುಣಮಟ್ಟದ ಸಸಿ ಆಗಿದ್ರೆ ನಿಮಗೆ ಸಾಕಷ್ಟು ಇಳುವರಿ ಬರ್ತಾ ಇತ್ತಲ್ವಾ? ಹೌದು ಹೌದು ಸರ್, ಬರ್ತದೆ ಸರ್. ಅದು ಮುಳ್ಳು ಭಾಳ ಚಿಗ್ರದ ಸರ್, ಮುಳ್ಳು ಅಂದ್ರೆ ಅವು ಅತಂತ್ರ ಮುಳ್ಳು ಅಲ್ಲ ಸರ್, ಅವು ಕಾಲಿಡಕ್ಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರನೇ ಬೇಡ ಅಂದ್ಬಿಟ್ಟು ನಾವು ಅದನ್ನ ತೆಗೆದ್ಬಿಟ್ಟು ಸರ್. ಈಗ ಕೊಳವೆ ಬಾವಿ ಅಂತಂದ್ರೆ ನೀವು 1.5 ಎಕರೆ ಜಮೀನಲ್ಲಿ ಎಷ್ಟು ಹಾಕ್ಸಿದ್ರೆ ಸರ್? 2 ಇದಾವೆ ಸರ್. ಅಂದ್ರೆ ಸಾಕಷ್ಟು ನೀರು ಆಗುತ್ತೆ ನಿಮಗೆ? ಇವಾಗ ಆಗುತ್ತೆ ಸರ್, ನೀರು ಇಷ್ಟು ದಿನ ಆಗ್ತಿರ್ಲಿಲ್ಲ, ಇವಾಗ ಚೆನ್ನಾಗುತ್ತೆ ಸರ್ ನೀರಿಂದ, ಮಳೆಗಾಲನ ಚೆನ್ನಾಗಿದೆ, ಕೆರೆಗಳಿಗೆ ನೀರು ಬಂದಿದಾವ, ಅದರಿಂದ ನೀರು ಚೆನ್ನಾಗಿ ಹೊಡಿತಾ ಇದಾವೆ ಸರ್ ಇವಾಗ. ಈಗ ನೀರು ಅಂತಂದ್ರೆ ಎಲ್ಲ ಬೆಳೆಗಳಿಗೂ ಯಾವ ರೀತಿ ಹಾಯಿಸ್ತೀರಾ, ಏನು ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ಯಾವ ರೀತಿ ಸರ್? ಡ್ರಿಪ್ ಡ್ರಿಪ್ಪಿಗೆ ಹೋಗೋ ಹೋಗ್ತವೆ. ಅದು ಡ್ರಿಪ್ಪಿಗೆ ಸಂಪ ಆಗಲಿಲ್ಲ ಅಂದರೆ, ಯಾಕಂದರೆ ನಮ್ಮದು ಕಡಿಗಿದೆವಲ್ಲ, ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಆಯ್ ನೀರೂ ಬಿಡ್ತಿದ್ವಿ, ಆ ಡ್ರಿಪ್ಪಿಗೂ ಬಿಡ್ತಾಯಿದ್ದಾರೆ ಸರ್. ಈಗ ಜಮೀನಲ್ಲೇ ನೀವು ಮನೆ ಮಾಡಿಕೊಂಡು ಒಳ್ಳೆಯ ಸಮೃದ್ಧಿಯಾಗಿ ಇಲ್ಲಿ ಐತ್ರಲ್ಲ, ಈಗ ಏನಾದರೂ ಬೇರೆ ಈಗ ಹೈನುಗಾರಿಕೆ ಮಾಡ್ಬೋದಾಯ್ತಲ್ಲ, ಹೊಸ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇಂಥವೆಲ್ಲ ಮಾಡಿ ಹೆಚ್ಚು ಲಾಭದಾಗಬೋದಾಯ್ತಲ್ಲ ಸರ್. ಮಾಡಬೇಕಾಗಿತ್ತು, ಅದೇ ಅಂಗಡಿ ಇತ್ತಲ್ಲ ಸರ್, ಅಂಗಡಿಗೋಸ್ಕರ ನಾವು ಯಾವುದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲಿಲ್ಲ ಸರ್. ಇನ್ನು ಮುಂದೆ ನೋಡ್ಬೇಕಂತ ಇದೆ ಸರ್, ನೋಡೋಣ ಅಂತ ಸುಮ್ಮನೆ ಇದೆ ಸರ್. ಒಟ್ಟಾರೆ ನಿಮಗೆ ಕೃಷಿಯಲ್ಲಿ ಅಂದ್ರೆ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳಿತಿರಲ್ಲ, ಅಂದ್ರೆ ಒಂದಲ್ಲ ಒಂದ್ ಬೆಳೆ ನಿಮಗೆ ಏನಾದ್ರೂ ಕೈಡಿಬಹುದು ಅಂತ ನಿರೀಕ್ಷೆ ಮಾಡಿದ್ರೆ? ಹೌದೌದು ಸರ್, ಅದೇ ನನಗಿರೋದ ಸರ್, ಈಗ ಹಿಡಿಬೇಕು ಬಾಳೆ ಅನ್ನೋದ ನನ್ನ ನಿರೀಕ್ಷೆ ಇದೆ ಸರ್. ಯಾಕಂದ್ರೆ ಅಡಿಕೆ ಬರೋದು ಇನ್ನೂ 5 ವರ್ಷ ಬೇಕು ಸರ್ ಅವು, ಅಷ್ಟೊತ್ತಿಗೆ ಇದು ಬಾಳೆ ನಮ್ಮನ್ನು ಕೈ ಹಿಡಿಬೇಕಂತ ಐತೆ ಸರ್. ಕಷ್ಟಪಟ್ಟಿದ್ದೀವಿ, ಅದೇನಾಗುತ್ತೋ ಮುಂದೆ ಗೊತ್ತಿಲ್ಲ ಸರ್. ಬರೋದನ್ನೇ ಚೆನ್ನಾಗಿ ಬಂದಿದೆ ಬಾಳೆ, ಬಡ್ಡೆ ಚೆನ್ನಾಗಿದೆ, ರೋಗ ಇಲ್ಲ ಸರ್. ಒಂದು ಸ್ವಲ್ಪ ಹಂಗೆ ತೊಂಡೆ ಉಳ್ದಂಗೆ ಕಂಡದ್ದು ಸರ್. ಹಂಗೆ ನಾವು ಹೋಗಿ ಅಲ್ಲಿ ಕೃಷಿಯಲ್ಲಿ ಕೇಳ್ಕೊಂಬಂದ್ಬಿಟ್ಟು ನಮ್ಮ ಮನೆಯವ್ರು ಔಷಧಿ ಹೊಡೆದ್ರು ಸರ್, ಅದರಲ್ಲೇ ಹೋಯ್ತು ಅದು ತೊಂಡೆ ಹುಳು ಇಲ್ಲ. ಇವಾಗ ಒಳ್ಳೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಾಳೆ ಇದೆ. ಈಗ ಕೃಷಿಯಲ್ಲಿ ಪ್ರತಿನಿತ್ಯ ಅಂತಂದ್ರೆ ನೀವೇನೇನು ಕೆಲಸಗಳು ಮಾಡ್ತೀರಿ ಅಲ್ಲಿ ಸರ್? ಅದರಲ್ಲಿ ಕಳೆ ತೆಗಿತೀವಿ, ಹುಲ್ಲು ಬಂತಂದ್ರೆ, ಇಲ್ಲ ಜಾಸ್ತಿ ಹುಲ್ಲಾಯ್ತಂದ್ರೆ ಮಡಿಗಟ್ಟಿಸ್ತೀವಿ ಸರ್ ಕೂಲರ್ ನಚ್ಚಿ. ಒಟ್ಟಾರೆ ನೀವು ಯಾವುದೇ ರೀತಿಯಾದಂತಹ ಕೃಷಿ ಕಾರ್ಮಿಕರನ್ನ ಮೇಲೆ ಅವಲಂಬನೆ ಆಗಿಲ್ಲ, ಎಲ್ಲ ಕೆಲಸವನ್ನ ನೀವು ನಿಭಾಯಿಸ್ಕೊಂಡು? ಹೌದು ಸರ್, ನಾವೇ ಮಾಡ್ತಾ ಇದ್ದೀವಿ ಸರ್. ಅದ್ರಲ್ಲಿ ಏನು ಅಂದ್ರೆ ಮಡಿಗಟ್ಟದ್ ಮಾತ್ರ ನಮ್ಮ ಕೈಲಿ ಆಗಲ್ಲ, ಚಲಕಿ ತಗೊಂಡ್ ಮಾಡ್ಬೇಕಲ್ಲ, ಹೆಣ್ಮಕ್ಳ ಕೈಲಿ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಮಾತ್ರ ಅಷ್ಟೇ ಕೂಲಿ ಕೊಟ್ಟಿದಾರೆ ಸರ್ ನಮ್ಮ ಮನೆಯವರು. ಇದ್ದದ್ದೆಲ್ಲ ನಾವೇ ಮಾಡ್ಕೊಂಡು ಹೋಗ್ತೀವಿ ಸರ್, ಕಳೆ ತೆಗಿತೀವಿ, ಎಲ್ಲ ಕೊಚ್ಚುತ್ತೀವಿ ಸರ್, ಎಲ್ಲ ಮಾಡ್ತೀವಿ ಸರ್. ಅದ್ರಲ್ಲಿ ಏನಿಲ್ಲ, ನಮಗೆ ಜಮೀನ್ ಕೆಲಸ ಅಂದ್ರೆ ಬಹಳ ಇಷ್ಟ ಸರ್ ಮಾಡಲಕ್ಕೆ. ನಮ್ಗೇನ ಕಷ್ಟಪಡ್ತೀವಿ, ನಮ್ಗೆ ಆದಾಯ ಸಿಗಲ್ಲ ಸರ್. ಅಂದ್ರೆ ಈ ವರ್ಷ ಸಾಕಷ್ಟು ಮಳೆಗಾಲ ಆಯ್ತು, ನಿಮ್ಗೆ ಬೆಳೆಯಲ್ಲಿ ಸಾಕಷ್ಟು ಲಾಸ್ ಕಂಡಿದ್ರ, ಅಂದ್ರೆ ಒಂದು ಮಿತವಾದ ಮಳೆ ಆದ್ರೆ ನಿಮಗೆ ಲಾಭದಾಯಕ ಆಗುತ್ತಲ್ಲ ಕೃಷಿಯಲ್ಲಿ? ಆಗುತ್ತೆ ಸರ್, ರೇಟ್ ನಲ್ಲಿ ಇದಾಗ್ಬಿಡುತ್ತೆ ಸರ್, ಇಳುವರಿ ಚೆನ್ನಾಗ್ ಬರುತ್ತೆ ಸರ್, ರೇಟ್ ನಲ್ಲಿ ಇಲ್ಲ ಆಗ್ಬಿಡುತ್ತೆ ಸರ್. ನಮ್ಮ ಬರೋದಕ್ಕೂ ನಮ್ಮವು ರೇಟ್ ಬಿದ್ದು ಹೋಗ್ಬಿಡುತ್ತೆ ಸರ್. ಬೇಕಾದಷ್ಟು ಇಳುವರಿ ತೆಗಿತೀವಿ ಸರ್, ಇಳುವರಿ ತೆಗಿಯಕ್ಕೆ ನನಗೆ ಸಮಸ್ಯೆ ಇಲ್ಲ ಸರ್. ಈಗ ಗೊಬ್ಬರ ಹಾಕ್ತಿವಿ, ಬೀನ್ಸ್ ಹಾಕಿದೆ ಅಂತ ಸರ್, 10-12 ಪ್ಯಾಕೆಟ್ ಒಬ್ಬಳೆ ಹರಿತಿದ್ದೆ ಸರ್. ಯಾವುದು ಅದಕ್ಕೆ ನನಗೆ ಏನು ಅನಿಸ್ತಿರ್ಲಿಲ್ಲ ಸರ್ ದುಡಿಬೇಕು. ಅಂದ್ರೆ ನಾವು ಸಾಕಷ್ಟು ಬೆಳೆಗಳನ್ನ ಬೆಳಿತೀವಪ್ಪ ಅಂದ್ರೆ ನಮ್ಮ ಬೆಳೆಗಳು ಬಂದಾಗ ತರಕಾರಿ ಬೆಳೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅಂದ್ರೆ ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟ್ ಸಿಗಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹೌದೌದು ಸರ್, ಅದೇ ನಮಗೆ ಬಹಳ ಬೇಜಾರಾಗುತ್ತೆ ಸರ್. ಅದೆಲ್ಲ ಕಷ್ಟ ಮಾಡಿಬಿಟ್ಟು ನಮ್ಗೇನು ಸಿಗಲ್ಲ, ನಮ್ದೆಂತ ಅದೃಷ್ಟ ಅಲ್ಲ ಅನ್ಬಿಟ್ಟು ಅದೇ ಬೇಜಾರಾಗುತ್ತೆ ಸರ್. ಇನ್ನು ಮುಂದೆ ಏನಾಗುತ್ತೆ ನೋಡೋಣ ಸರ್. ಈಗ ಇಷ್ಟೆಲ್ಲ ನಿಮಗೆ ನೀರಾವರಿ ಐತಿ, ಇಷ್ಟೆಲ್ಲ ಸಮಗ್ರ ಬೆಳೆಗಳನ್ನ ಬೆಳೀತಾ ಇದ್ರಿ, ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡ್ಬೇಕಂತ ಯಾಕೆ ಅನಿಸ್ತು ಸರ್? ಅದರಲ್ಲಿ ಎಲ್ಲರೂ ಸೇರ್ಕೊಂಡ್ರು ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಹಿಂದೆ ಹಾಕ್ಬಿಡೋಣ, ದುಡ್ಡು ಕಷ್ಟ ಇಷ್ಟೊಂದು ಮಾಡ್ತಾ ಇದೀವಿ ಅಂದ್ಬಿಟ್ಟು ಅಂಗಡಿ ಇತ್ತಲ್ಲ ಸರ್, ಅದರಲ್ಲೇ ಸ್ವಲ್ಪ ಹಿಂದೆ ಕಿಟ್ಕೊಂಡ್ಬಿಟ್ಟು ಅದರಲ್ಲೇ ಸಂಘದಲ್ಲೇ ಸೇರ್ಕೊಂಡೆ ಸರ್. ಅದರಲ್ಲಿ ನನ್ನ ಪ್ರತಿನಿಧಿ ಮಾಡಿದಾರೆ ಸೆಕೆಂಡು. ಈಗ 10 ವರ್ಷ ಆಯ್ತು ಸರ್ ನಾವು ಸಂಘ ಮಾಡೋಕ್ಕಚ್ಚಿ. 5 ವರ್ಷ ಆದಮೇಲೆ ಮತ್ತೆ ಲೋನ್ ತಗೊಂಡೆ ಸರ್. ಲೋನ್ ತಗೊಂಡು 1 ವರ್ಷ ಆದಮೇಲೆ 8 ತಿಂಗಳಿಗೆಲ್ಲ ಕ್ಲಿಯರ್ ಮಾಡಿದೆ ಸರ್. ಕ್ಲಿಯರ್ ಮಾಡಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ ಸರ್. ಇವಾಗ 3.5 ಲಕ್ಷ ತಗೊಂಡಿದ್ದೆ ಸರ್. ಈಗ 13 ತಿಂಗಳು ಕಟ್ಟಿದ್ದೀವಿ ಸರ್. ಇನ್ನೊಂದು 8-10 ತಿಂಗಳು ಕಟ್ಟಿಬಿಟ್ರೆ ಅದು ಕ್ಲಿಯರ್ ಆಗುತ್ತೆ ಸರ್. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ? ಒಟ್ಟು 16 ಜನ ಇದ್ದಾರೆ ಸರ್ ಇವಾಗ, ಶರಣ ಬಸವೇಶ್ವರ ಸಂಘ ಸರ್. ಈಗ ಎಲ್ಲ ಸಂಘದ ಸದಸ್ಯರು ಈಗ ಸಾಲ ತಗೊಂಡು ಯಾವ್ದಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ ಸರ್? ಅವರು ಮನೆಗಳಿಗೆ ಕಂಡಿದ್ದಾರೆ ಸರ್, ಜಮೀನ್ಗೆ ಹಾಕೊಂಡಿದ್ದಾರೆ ಸರ್. ಅವ್ರವ್ರ ಮನೆ ಹೆಂಗೆಂಗೆ ಅನುಕೂಲ ಆಗುತ್ತೋ ಹಂಗಂಗೆ ಹಾಕೊಂಡಿದ್ದಾರೆ ಸರ್. ನಾವು ತಗೊಂಡ್ಬಿಟ್ಟು ನಮ್ಮ ಮಗಳು ಮದುವೆಗೆ ಹಾಕಿದ್ದೀವಿ ಸರ್. ನಾವೇನು ಮಾಡೋಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಕೈಲಿ ಸಾಲ ಮಾಡಿದ್ರೆ ತೀರ್ಸೋ ಶಕ್ತಿ ಇಲ್ಲ ಅಂದ್ಬಿಟ್ಟು ಮಗಳು ಮದುವೆ ಸಗಿಸ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರು ಬೇಡ ಅಂದ್ಬಿಟ್ಟು ಈಗ ಮಗಳು ಮದುವೆಗೆ ಹಾಕಿದ್ದಾರೆ ಒಂದು ಲೋನಿಂದ. ಸೆಕೆಂಡ್ ಲೋನಿಂದ ಇವ್ರು ನಮ್ಮ 5ನ ತಗೊಂಡೆ ಸರ್. ತಗೊಂಡ್ಬಿಟ್ಟು ಅವರು ಪಂಪ್ ಸೆಟ್ ಬೋರ್ ತಗೊಂಡ್ ಮೋಟರ್ ತಗೊಂಬಂದಿದ್ದಾರೆ ಸರ್. ಈಗ ಅವರೇ ಕಟ್ಕೊಂಡು ಹೋಗ್ತಾರೆ ಸರ್ ನಮ್ಮ ತಗೊಂಡ್ಬಿಟ್ಟವರು. ಅಂದ್ರೆ ನಿಮ್ಮ ಸಂಘದ ವತಿಯಿಂದ ಬೇರೆ ಕಡೆ ಎಲ್ಲ ಪ್ರವಾಸಗಳನ್ನ ಕರ್ಕೊಂಡು ಹೋಗಿ ಕೃಷಿ ಸಂಬಂಧಪಟ್ಟಂತ ಮಾಹಿತಿ ಏನಾದರೂ ನಿಮಗೆ ಕೊಡ್ತಾರ? ಇಲ್ಲ ಸರ್, ಕೊಟ್ಟಿಲ್ಲ ಸರ್ ಅದ್ರ ಬಗ್ಗೆ. ನಿಮ್ಮ ಸಂಘದಲ್ಲಿ ಎಲ್ಲ ಸದಸ್ಯರು ಈಗ ವಾರಕ್ಕೊಮ್ಮೆ ಇಲ್ಲ ತಿಂಗಳಿಗೊಮ್ಮೆ ಸಭೆ ಸೇರ್ತೀರಾ, ಆ ಸಭೆಯಲ್ಲಿ ಏನು ಚರ್ಚೆ ಮಾಡ್ತೀರಾ ನೀವು ಸರ್? ಅದೇ ಸಂಘದ ಬಗ್ಗೆ ಕುತ್ಕೊಂಡ್ಬಿಟ್ಟು ಎಲ್ಲ ಲೋನಿನ ಬಗ್ಗೆ ಕೇಳ್ತಾರೆ ಸರ್. ಈಗ ದುಡ್ಡು ಎಷ್ಟಾಗಿದೆ ಅಂತ ಕೇಳ್ತಾರೆ ಸರ್, ಬಡ್ಡಿ ಎಷ್ಟಾಗಿದೆ ಅಂತ ಕೇಳ್ತಾರೆ ಸರ್. ಎಲ್ಲ ಕುತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತಾರೆ. ಇಷ್ಟಾಗಿದೆ ಅಂತಂದು ಫಸ್ಟ್ ಸೆಕೆಂಡು ಪ್ರತಿನಿಧಿ ಕುತ್ಕೊಂಡ್ಬಿಟ್ಟು ಎಲ್ಲ ಹೇಳ್ತೀವಿ, ಇಷ್ಟು ಕಟ್ಟಬೇಕು, ಇಷ್ಟು ಮದುವೆ ಮಾಡಬೇಕು, ಇಷ್ಟು ಬಡ್ಡಿ ಆಗಿದೆ ಅಂತ ಎಲ್ಲ ಹೇಳಿ ಚರ್ಚೆ ಮಾಡ್ತೀವಿ ಸರ್. ಎಲ್ಲರೂ ಒಪ್ಕೊಂಡು ಹೋಗ್ತಾರೆ ಸರ್ ಹೌದು ಬಿಡಿ ಅಂತ. ಅಂದ್ರೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯಾದಂತ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ರಚನೆ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಅಂತ ಹೇಳ್ತೀರಾ? ಆರ್ಥಿಕವಾಗಿ ಸಹಾಯ ಬರುತ್ತೆ ಸರ್, ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಸರ್ ಸಂಘದಲ್ಲಿ. ರತ್ನಮ್ಮ ಅವರೇ, ಒಟ್ಟಾರೆ ನಿಮ್ಮ ಕೃಷಿ ಬದುಕಿನ ಜೀವನ ನೆಮ್ಮದಿಯಾಗಿ ಇದೆಯಾ? ಹ್ಞೂ ಸರ್, ನೆಮ್ಮದಿ ಇದೆ. ಇಷ್ಟು ದಿನ ನಿಮಗೆ ಮಳೆ ಹೋಗಿ ನಿಮಗೆ ಬೆಳೆಯಲ್ಲಿ ಲಾಸ್ ಆಯ್ತು, ಈ ವರ್ಷದ ಮಟ್ಟಿಗೆ ನಿಮಗೆ ಮಳೆ ಜಾಸ್ತಿ ಆಗಿ ಲಾಸ್ ಆಗಿದೆ. ಹೌದೌದು ಸರ್, ಮಳೆ ಹೋದಷ್ಟು ಲಾಸ್ ಆಯ್ತು ಸರ್, ಈ ವರ್ಷ ಮಳೆ ಬಂದು ಸ್ವಲ್ಪ ಲಾಸ್ ಆಗಿದೆ ಸರ್. ಒಳ್ಳೇದು ರತ್ನಮ್ಮ ಅವರೇ, ಇಲ್ಲ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಚಿತ್ರದುರ್ಗ ತಾಲೂಕ್ ನೆಲ್ಲಿಕಟ್ಟೆಯ ರೈತ ಮಹಿಳೆ ವೈಸಿ ರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಈ ಕುರಿತು ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಿಮಗೆ ಮಾಹಿತಿ ನೀಡಲಿಕ್ಕೆ ಹಿರಿಯೂರು ತೋಟಗಾರಿಕಾ ಕಾಲೇಜಿನ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ಎಲ್ರಿಗೂ ನಮಸ್ಕಾರ. ಸರ್, ಇವತ್ತು ತಾವು ಈ ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು ನಮ್ಮ ರೈತ ಬಾಂಧವರಿಗೆ. ಈಗ ತಮಗೆ ಒಂದು ಮೊದಲನೇ ಪ್ರಶ್ನೆ ಕೇಳಬೇಕಂದ್ರೆ ಹಣ್ಣುಗಳ ಕೊಯ್ಲಿನ ಸರಿಯಾದ ಒಂದು ಸಮಯ ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಹೇಳಿ. ನೋಡಿ, ಈಗ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ರೈತರು ಹಣ್ಣು ಮಾಗೋದಕ್ಕೆ ಅಂದರೆ ಮೆಚ್ಯೂರಿಟಿಗೆ ಬರೋದಕ್ಕಿಂತ ಮುಂಚಿತವಾಗಲೇ ಅದನ್ನು ಕೊಯ್ಲು ಮಾಡಿ ಮಾರುಕಟ್ಟೆಗೆ ತರುವಂಥ ಸಂದರ್ಭಗಳೇ ಹೆಚ್ಚಾಗಿ ಕಾಣುತ್ತೆ. ಇದಕ್ಕೆ ಮುಖ್ಯ ಕಾರಣಗಳು ಅಂದರೆ ಸಾಮಾನ್ಯವಾಗಿ ರೈತರು ಅತಿ ಹೆಚ್ಚು ಬೆಲೆ ಸಿಗುವಂಥ ಸಂದರ್ಭ ಇರೋ ಕಾರಣಕ್ಕಾಗಿ ಅಂಥ ಸಂದರ್ಭಗಳಲ್ಲಿ ಮಾಗೋಕ್ಕಿಂತ ಮುಂಚಿತವಾಗಲೇ ಹಣ್ಣುಗಳನ್ನು ಕೊಯ್ಲು ಮಾಡಿ ಮಾರುಕಟ್ಟೆಗೆ ತರುವಂಥದ್ದು ಅಭ್ಯಾಸ ಇರುವಂಥದ್ದು ಕಾಣ್ತೀವಿ. ಅದರ ಜೊತೆಯಲ್ಲಿ ಇನ್ನು ಬೇರೆ ಕೆಲವು ಕಾರಣಗಳಿಗೆ, ಈಗ ನೀರಿನ ಸವಲತ್ತು ಕಡಿಮೆ ಇರುವಂಥದ್ದು ಅಥವಾ ಇಲ್ಲ ಅಂತಂದರೆ ಆ ಸಂದರ್ಭಕ್ಕೆ ಸರಿಯಾಗಿ ಲೇಬರ್ಗಳ ಅವೈಲಬಿಲಿಟಿ ಏನು ಸಿಗದೇ ಇರುವಂಥ ಸಂದರ್ಭಗಳಲ್ಲಿ ಮುಂಚಿತವಾಗಲೇ ಕೊಯ್ಲು ಮಾಡುವಂಥದ್ದನ್ನೆಲ್ಲ ಕಾಣ್ತೀವಿ. ಹೀಗೆ ಸಾಕಷ್ಟು ಕಾರಣಗಳನ್ನು ನಾವು ನೋಡ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಹಣ್ಣಿನಲ್ಲಿ ಏನು ಆಮ್ಲತೆ ಹೆಚ್ಚಾಗಿರುತ್ತೆ, ಅದು ಮಾಗೋಕ್ಕಿಂತ ಮುಂಚಿತವಾಗ್ಲೇ ಅದನ್ನು ಕಟಾವು ಮಾಡೋದ್ರಿಂದ ಅದರಲ್ಲಿ ಆಮ್ಲದ ಅಂಶ ಹೆಚ್ಚಾಗಿ ಕಾಣುತ್ತೆ. ಹಾಗಾಗಿ ಹಣ್ಣು ಹುಳಿ ಇರುತ್ತೆ. ಮತ್ತು ಅದರಲ್ಲಿ ಯಾವುದೇ ಥರದ ಬಣ್ಣ ಅಥವಾ ಅದರ ಸ್ವಾದ ಅದರ ರುಚಿ ಹೆಚ್ಚಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಸೊ ನಾವೇನೇ ಕೃತಕವಾಗಿ ಅದನ್ನು ಮಾಗುವಿಕೆಯನ್ನು ಕ್ರಮಗಳನ್ನ ಅನುಸರಿಸಿ ಮಾಡ್ತೀವಿ ಅಂದರೂ ಕೂಡ ಹಣ್ಣಿನ ಸಿಪ್ಪೆಯ ಮೇಲೆ ನಾವು ಬಣ್ಣವನ್ನು ಕಾಣ್ಬೋದೇ ಹೊರತು ಅದರ ತಿರುಳಲ್ಲಿ ಯಾವುದೇ ಥರದ ಬಣ್ಣದ ಹೆಚ್ಚಾಗಿ ಬದಲಾವಣೆಗಳನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಆಮೇಲೆ ಅದರಲ್ಲಿ ಸಿಹಿ ಅಂಶ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಏನಾಗುತ್ತೆ, ಗ್ರಾಹಕರು ಅದನ್ನು ಖರೀದಿ ಮಾಡಿದಂಥ ಸಂದರ್ಭಗಳಲ್ಲಿ ಅದರಲ್ಲಿ ರುಚಿಯಾಗಲಿ ಅಥವಾ ಸ್ವಾದ ಆಗಲಿ ಅದನ್ನು ಸವಿಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಸರಿಯಾದ ಸಮಯಕ್ಕೆ ಅದು ಮೆಚುರಿಟಿಗೆ ಅಥವಾ ಮಾಗಕ್ಕೆ ಸಿದ್ಧವಾದ ಆದ ನಂತರವೇ ಯಾವುದೇ ಹಣ್ಣಾಗಿದ್ರೂ ಕೂಡ ಅಂಥ ಸಂದರ್ಭಗಳಲ್ಲಿ ಅದನ್ನು ಕಟಾವು ಮಾಡಿದ್ದೇ ಆದರೆ, ಹಾಗೆ ನೈಸರ್ಗಿಕವಾಗಿ ಅದನ್ನು ಮಾಗುವಿಕೆ ಕ್ರಮಗಳನ್ನು ಅನುಸರಿಸಿದ್ದೇ ಆದರೆ ಅದರ ಎಲ್ಲ ರುಚಿ ಮತ್ತು ಸ್ವಾದವನ್ನು ಸವಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೇನೆ. ಸರ್, ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲೇ ನೋಡಿರ್ತೀವಿ, ಈ ಮಾವಿನ ಹಣ್ಣು ಸೀಸನಲ್ಲಿ ಒಳ್ಳೆ ಮಾಗಿದ ಹಣ್ಣು ಥರ ಇರ್ತವೆ, ಒಳ್ಳೆಯ ಕಲರ್ ಇರ್ತವೆ, ಅಂದರೆ ಗ್ರಾಹಕರನ್ನ ಆಕರ್ಷಣೆ ಮಾಡೋಂಗಿರ್ತವೆ. ಅದೇ ರೀತಿ ಈ ಸಪೋಟೊ ಮಾರಾಟ ಮಾಡೋರೆಲ್ಲ ನಾವು ನೋಡ್ತೀವಿ, ಅಪ್ಪ ಇಡೋಂಥ ಪುಟ್ಟಿಗಳಲ್ಲಿ ಕೆಲವು ಪೌಡ್ರ್ ಎಲ್ಲ ಇರುತ್ತೆ. ಅದೇ ಇದೇ ರೀತಿ ಬೇರೆ ಬೇರೆ ಒಂದು ಹಣ್ಣುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಒಂದು ಮಾಗಿಸುವಂಥ ಒಂದು ಪ್ರಕ್ರಿಯೆ ಮಾಡ್ತಿರ್ತಾರೆ. ಈ ಬಾಳೆಹಣ್ಣು ತಗೊಂಡ್ರೆ ಒಂದು ಏನು ಒಂದು ಕೆಮಿಕಲ್ ಮಾಡಿ ಅದರಲ್ಲಿ ಅದ್ದಿ ತೆಗೆದಿರ್ತಾರೆ, ಇಂಥದ್ದೆಲ್ಲ ಆಗ್ತಿರ್ತವೆ. ಹಣ್ಣುಗಳನ್ನು ಮಾಗಿಸೋಕೆ ಯಾವ್ಯಾವ ಒಂದು ರಾಸಾಯನಿಕಗಳನ್ನು ಕೃತಕವಾಗಿ ಬಳಸ್ತಾರೆ ಅನ್ನೋದು ಏನಾಗಿದೆ, ಮುಂಚೆ ಎಲ್ಲ ನಾವು ನೋಡಿದ್ರೆ ಅದನ್ನು ಮಾಗಿದ ನಂತರನೇ ನಾವು ಹಣ್ಣನ್ನು ಕಟಾವು ಮಾಡ್ತಾ ಇದ್ದಿದ್ದರಿಂದ ಈ ಥರದ್ದೆಲ್ಲ ಕಾಣ್ತಾ ಇರಲಿಲ್ಲ. ಈಗೇನಾಗಿದೆ, ನಮ್ಮ ಅನುಕೂಲಕ್ಕಾಗಿ ಸಾಕಷ್ಟು ರಾಸಾಯನಿಕ ಪದ್ಧತಿಗಳನ್ನ ಬಳಸಿ ನಾವು ಹಣ್ಣು ಮಾಗುವಿಕೆ ಇದನ್ನ ಮಾಡ್ತಾ ಇದ್ದೀವಿ. ರೈತರು ಅದನ್ನ ಆಲ್ರೆಡಿ ಬಳಸಿದ್ದಾರೆ ಮತ್ತು ಆಗ್ಲೂ ಮಧ್ಯವರ್ತಿಗಳು ಕೆಲವರು ಇದನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಗ್ರಾಹಕರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀಳುತ್ತೆ. ಇದರಲ್ಲಿ ಮುಖ್ಯವಾಗಿ ಯಾವುದೆಲ್ಲ ರಾಸಾಯನಿಕ ಪದಾರ್ಥಗಳನ್ನ ಅಥವಾ ರಾಸಾಯನಿಕಗಳನ್ನ ಇದರಲ್ಲಿ ಬಳಸ್ತಾ ಇದ್ದಾರೆ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್, ಇದು ಬಹಳ ಅತಿ ಹೆಚ್ಚಾಗಿ ಬಳಸ್ತಾ ಇರುವಂಥ ಒಂದು ರಾಸಾಯನಿಕ ಅಂತ ಹೇಳ್ಬೋದು. ಮತ್ತು ಇದು ತುಂಬ ಕಡಿಮೆ ಬೆಲೆಯಲ್ಲಿ ಜನಗಳಿಗೆ ಸಿಗ್ತಾ ಇರೋದ್ರಿಂದ ಏನಾಗ್ತದೆ ಅಥವಾ ಮಧ್ಯವರ್ತಿಗಳು ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಮತ್ತು ಆಮೇಲೆ ಇದನ್ನು ಎಲ್ಲ ಹಣ್ಣಿನಲ್ಲೂ ಕೂಡ ಮಾಗುವಿಕೆ ಒಂದು ಕ್ರಮವನ್ನು ಅನುಸರಿಸೋದಕ್ಕೆ ಇದನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಆದರೆ ಇದು ತುಂಬ ಕಾರ್ಸಿನೋಜೆನಿಕ್, ಅಂದರೆ ಇದು ತುಂಬ ದುಷ್ಪರಿಣಾಮಗಳನ್ನು ಗ್ರಾಹಕರ ಮೇಲೆ ಖಂಡಿತವಾಗ್ಲೂ ಬೀರುತ್ತೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಹೇಳಲೇಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇನ್ನೂ ಕೆಲವೆಲ್ಲ ಕೃತಕ ರಾಸಾಯನಿಕಗಳನ್ನ ಬಳಸ್ತಾರೆ, ಅಸಿಟಲಿನ್ ಗ್ಯಾಸ್ ಇರ್ಬೋದು, ಇಥಫೋನ್ ಇರ್ಬೋದು, ಇಥೈಲ್ ಇರ್ಬೋದು, ಇಥೈಲೀನ್ ಇರ್ಬೋದು, ಅಥವಾ ಇಥೈಲೀನ್ ಗ್ಲೈಕೋಲ್ ಅಂತ ಇರ್ಬೋದು. ಇದೆಲ್ಲ ಸಾಕಷ್ಟು ಬೇರೆ ಬೇರೆ ರೀತಿಯ ಕೃತಕ ರಾಸಾಯನಿಕಗಳನ್ನು ಬಳಸಿ ಹಣ್ಣಿನ ಮಾಗುವಿಕೆ ಕ್ರಮವನ್ನು ಪೂರ್ಣಗೊಳಿಸಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ರಾಸಾಯನಿಕಗಳನ್ನು ಬಳಸೋದ್ರಿಂದ ಅದನ್ನು ಅಂದರೆ ಬಳಸೋರ ಮೇಲೆ ಗ್ರಾಹಕರ ಮೇಲೆ ಯಾವ ರೀತಿಯ ಒಂದು ಅಡ್ಡ ಪರಿಣಾಮಗಳು ಆಗ್ಬೋದು? ನಾನು ಆಗಲೇ ಹೇಳಿದಾಗಲೇ ಖಂಡಿತ ಈ ಕೃತಕ ರಾಸಾಯನಿಕ ಪದಾರ್ಥಗಳನ್ನು ಬಳಸೋದ್ರಿಂದ ಗ್ರಾಹಕರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮಗಳು, ಖಂಡಿತ ದುಷ್ಪರಿಣಾಮಗಳು ಬೀರುತ್ತೆ. ಮೊದಲಾಗಿ ಹೇಳಿದಂಗೆ ಕ್ಯಾಲ್ಸಿಯಂ ಕಾರ್ಬೈಡ್, ಇದನ್ನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006 2012 ಅಲ್ಲಿಂದನೂ ಕೂಡ ಇದನ್ನು ಮಾರಾಟ ಮಾಡುವುದು ಅಥವಾ ಇದನ್ನು ಬಳಸಿ ನಾವು ಯಾವುದೇ ಪದಾರ್ಥಗಳನ್ನು ಮಾಗುವಿಕೆಯಲ್ಲಿ ಬಳಸಿದ್ದೆ ಆದರೆ ಅದರ ಮಾರಾಟನೂ ಕೂಡ ನಿಷಿದ್ಧ ಮಾಡಲಾಗಿದೆ. ಆದರೂ ಕೂಡ ಅಲ್ಲಿ ಇಲ್ಲಿ ನಮಗೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ಕೃತಕ ರಾಸಾಯನಿಕ ಸಿಗ್ತಾ ಇರೋದ್ರಿಂದ ಇದನ್ನು ಮತ್ತೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋದ್ರಿಂದ ಅದನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಇದರಿಂದ ಏನಾಗ್ಬೋದು, ಈ ಥರ ಇದೇ ಆಗಿರಲಿ ಅಥವಾ ಇನ್ನೂ ಇಥೈಲಿನ್ ಇಥಫೋನ್ ಇದನ್ನು ಬಳಸಿದ್ದಲ್ಲೂ ಕೂಡ, ಅಂದರೆ ಇದನ್ನು ಬಳಸದೆ ನಾವು ಕೆಲವೊಂದು ಮಾರುಕಟ್ಟೆಯಲ್ಲಿ ಹಣ್ಣಿನ ಮಾಗುವಿಕೆ ಪೂರ್ಣ ಕ್ರಮದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಹಾಗಾಗಿ ಕೆಲವು ಕಡೆ ಇದನ್ನು ಬಳಸಲೇಬೇಕಾದಂಥ ಸಂದರ್ಭಗಳಿದೆ. ಆದರೂ ಅವಶ್ಯಕತೆಗಿಂತ ಹೆಚ್ಚಾಗಿ ಬಳಸದಲ್ಲಿ ಏನಾಗುತ್ತೆ, ಗ್ರಾಹಕರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅದರಲ್ಲಿ ಮೊದಲನೇದಾಗಿ ಏನಾಗುತ್ತೆ, ತಲೆನೋವು ಬರುವಂಥದ್ದು, ಗಂಟ್ಲು ಕೆರೆತ, ಎದೆ ಹುರಿ, ಹೊಟ್ಟೆ ಹುರಿ, ಹೊಟ್ಟೆ ನೋವು, ಮತ್ತು ಆಮೇಲೆ ಶ್ವಾಸಕೋಶಗಳಲ್ಲಿ ನೀರಿನ ಶೇಖರಣೆ ಆಗುವಂಥದ್ದು, ಆಮೇಲೆ ನರಗಳ ದೌರ್ಬಲ್ಯ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಬಳಸಿದ್ದೆ ಆದಲ್ಲಿ ಅಥವಾ ನಾವು ತುಂಬ ಏನು ಪದೇ ಪದೇ ಈ ಥರದ್ದು ಬಳಸಿದಂಥ ಪದಾರ್ಥಗಳನ್ನ ನಾವು ಅಥವಾ ಹಣ್ಣುಗಳನ್ನ ನಾವು ಪದೇ ಪದೇ ಸೇವಿಸಿದ ಹೆಚ್ಚಾದಂತೆ ಅದು ನರಗಳ ದೌರ್ಬಲ್ಯಗೂ ಕೂಡ ಕಾರಣ ಆಗ್ಬೋದು ಅಂತ ಹೇಳ್ಬೋದು. ಸರ್, ಈ ರೀತಿ ಒಂದು ಮಾಗುವಿಕೆಯನ್ನು ನಾವು ಅಂದ್ರೆ ಗ್ರಾಹಕರು ಗುರುತಿಸೋದು ಹೇಗೆ ಅನ್ನೋದು, ಯಾಕಂದ್ರೆ ಎಲ್ಲ ಅದು ಇದು ಮಾಗಿ ಗಿಡದಿಂದ ಹಾಗೆ ಬಂದಿದೆಯೋ ಅಥವಾ ತಂದು ಇದನ್ನ ರಾಸಾಯನಿಕ ಬಳಸಿ ಹಣ್ಣು ಮಾಡಿದಾರನ್ನು ನಮಗೆ ಸಾಮಾನ್ಯ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಗುರುತಿಸ್ಬೋದು ಅನ್ನೋದು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಯಾವುದೇ ಪದಾರ್ಥಗಳು, ನಾನೇನು ರಾಸಾಯನಿಕಗಳಿಗೆಲ್ಲ ಹೇಳಿದೆ ನಾನು, ಕ್ಯಾಲ್ಸಿಯಂ ಕಾರ್ಬೈಡ್ ಆಗಿರ್ಬೋದು, ಇಥಫೋನ್ ಆಗ್ಬೋದು, ಇದನ್ನೆಲ್ಲ ಬಳಸಿ ನಮಗೆ ಏನು ಮಾಗುವಿಕೆ ಮಾಡಿದಂಥ ಸಂದರ್ಭದಲ್ಲಿ ಇದರದ್ದು ಬಳಸಿದರೋ ಅಥವಾ ಬಳಸಿಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಕಾಣೋದೇ ಇಲ್ಲ, ಅದ್ರ ಮೇಲೆ ಖಂಡಿತ ಹಣ್ಣಿನ ಮೇಲೆ ಕಂಡು ಬರೋದೇ ಇಲ್ಲ. ಆದರೆ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದಂಥ ಸಂದರ್ಭದಲ್ಲಿ ಆರ್ಸೆನಿಕ್ ಅಥವಾ ಫಾಸ್ಫರಸ್ ಹೈಡ್ರೈಡ್ ಅನ್ನೋ ಕೆಲವು ರಾಸಾಯನಿಕ ಪದಾರ್ಥಗಳು ಅದ್ರ ಮೇಲೆ ಉಳಿದು ಹೋಗೋದ್ರಿಂದ ಏನಾಗುತ್ತೆ, ಇದೆಲ್ಲ ನಾನು ಆಗಲೇ ಹೇಳಿದಾಗ ಏನೆಲ್ಲ ದುಷ್ಪರಿಣಾಮಗಳು ಬಿಡುತ್ತೆ ಇದೆಲ್ಲದಕ್ಕೂ ಕಾರಣ ಆಗುತ್ತೆ. ನಾವು ಗ್ರಾಹಕರು ಏನ್ನ ಇದರಲ್ಲಿ ಎಚ್ಚೆತ್ಕೋಬೇಕಾಗಿರೋದು ಅಥವಾ ಜಾಗರೂಕರಾಗಬೇಕಾಗಿರೋದು ಅಂತಂದ್ರೆ, ನಾವು ನೋಡಬೇಕು, ನಾವು ಯಾವ್ದಾದ್ರು ಒಂದು ಹಣ್ಣನ್ನು ಖರೀದಿ ಮಾಡೋದಕ್ಕೆ ಅಂತ ನಾವು ಮಾರುಕಟ್ಟೆಗೆ ಹೋದಲ್ಲಿ ನೋಡ್ಬೋದು, ನೀವು ನೈಸರ್ಗಿಕವಾಗಿನೆ ಅದನ್ನು ಹಣ್ಣನ್ನು ಮಾಗುವಿಕೆಗೆ ಮಾಡಿದ್ದೆ, ಅದರಲ್ಲಿ ಅದ್ರ ಮೇಲೆ ಸಾಕಷ್ಟು ಪೂರ್ಣ ಪ್ರಮಾಣದಲ್ಲಿ, ಈಗ ನಾವು ಉದಾಹರಣೆಗೆ ಬಾಳೆಹಣ್ಣನ್ನು ಒಂದು ಉದಾಹರಣೆಯಾಗಿ ತಗೊಂಡು ನೋಡೋದಾದ್ರೆ, ಪೂರ್ಣ ಹಣ್ಣು ನಿಮಗೆ ಹಳದಿ ಬಣ್ಣಕ್ಕೆ ತಿರುಗಿರೋದಿಲ್ಲ, ಅಲ್ಲಲ್ಲಿ ನಿಮಗೆ ಹಸಿರು ಬಣ್ಣದ ಪಚ್ಚೆಗಳು ಮಚ್ಚನ್ನು ಕೂಡ ಕಾಣುತ್ತೆ. ಮತ್ತು ನೀವು ಬಾಳೆ ಪಚ್ಚ ಬಾಳೆ ಹಣ್ಣು ನೀವು ನೋಡೋದೇ ಆದರೆ ಅದ್ರ ಮೇಲೆ ಏನಾಗಿರುತ್ತೆ, ನೈಸರ್ಗಿಕವಾಗಿ ನಾವು ಅದನ್ನು ಮಾಗಕ್ಕೆ ಮಾಡಿದ್ದೆ ಆದಲ್ಲಿ ಏನಾಗುತ್ತೆ, ಅದ್ರ ಮೇಲೆ ನಾವು ಕಪ್ಪು ಚುಕ್ಕೆಗಳನ್ನ ಕೂಡ ನೋಡ್ತೀವಿ. ಇದೆಲ್ಲ ಏನಾಗುತ್ತೆ, ನೈಸರ್ಗಿಕವಾಗಿ ಅದನ್ನು ಮಾಗುವಿಕೆ ಮಾಡಿದ್ದಾರೆ ಅನ್ನೋದು ತುಂಬ ಹೆಚ್ಚಾಗಿ ಕಾಣುತ್ತೆ. ಮತ್ತು ಅದರ ತೊಟ್ಟೇನಿದೆ, ಹಣ್ಣಿನ ತೊಟ್ಟೇನಿರುತ್ತೆ, ಅದೂ ಕೂಡ ನಿಮಗೆ ಹಳದಿ ಬಣ್ಣಕ್ಕೆ ಬದಲಾಗಿರುತ್ತೆ. ಆದರೆ ಕೃತಕ ರೀತಿಯಲ್ಲಿ ಅದನ್ನು ಮಾಡಿದ್ದೇ ಆದಲ್ಲಿ ಏನಾಗುತ್ತೆ, ಪೂರ್ಣ ಹಣ್ಣು ಹಳದಿ ಬಣ್ಣಕ್ಕಿರುತ್ತೆ. ಅಂದರೆ ಯೂನಿಫಾರ್ಮ್ ನಿಮಗೆ ಪೂರ್ತಿ ಹಣ್ಣು ಕೂಡ ಹಳದಿ ಬಣ್ಣಕ್ಕೆ ಟರ್ನ್ ಆಗಿರೋದು ಅಥವಾ ಬದಲಾಗಿರೋದು ಕಾಣುತ್ತೆ. ಎಲ್ಲೂ ಕೂಡ ನಿಮಗೆ ಹಸಿರು ಬಣ್ಣದ ಪಚ್ಚೆಗಳು ಮಚ್ಚೆ ಕಾಣೋದೇ ಇಲ್ಲ. ಆಮೇಲೆ ಅದರ ಪಚ್ಚಬಾಳೆದ ಹಣ್ಣಿನ ತುಂಬ ನೋಡಿದ್ರೆ ಅದು ಹಸಿರು ಬಣ್ಣದ್ದಿರತ್ತೆ, ಅದು ಬದಲಾಗಿರೋದಿಲ್ಲ, ಅದು ಹಳದಿ ಬಣ್ಣಕ್ಕೆ ಬದಲಾಗಿರೋದಿಲ್ಲ, ಹಸಿರು ಬಣ್ಣದ್ದೇ ಇರುತ್ತೆ. ಮತ್ತು ಅದ್ರ ಮೇಲೆ ಹಣ್ಣಿನ ಮೇಲೆ ಒಂದು ಕೂಡ ನಿಮಗೆ ಮಚ್ಚೆಗಳು ಅಥವಾ ಕಪ್ಪು ಬಣ್ಣ ಮಚ್ಚೆಗಳು ಯಾವುದೂ ಕೂಡ ಕಾಣೋದೇ ಇಲ್ಲ. ಇದರಿಂದ ನಮ್ಗೆ ಏನಾಗುತ್ತೆ, ನಾವು ಅತಿ ಬೇಗ ಅದಕ್ಕೆ ಆಕರ್ಷಕರಾಗ್ತೀವಿ, ಇದು ತುಂಬ ಚೆನ್ನಾಗಿದೆ ಅಥವಾ ಉತ್ತಮ ಗುಣಮಟ್ಟದ್ದಿರ್ಬೋದು ಅಂತ ಹೇಳಿ ನಾವು ಆಕರ್ಷಿತರಾಗ್ತೀವಿ. ಆದರೆ ಇದರ ಹಿಂದಿನ ಏನಿರುತ್ತೆ ಬೆಳವಣಿಗೆಗಳು, ಈ ರೀತಿಯಲ್ಲಿ ಇದನ್ನು ಹಣ್ಣಿನ ಮಾಗುವಿಕೆ ಮಾಡಿದ್ದಲ್ಲಿ ಹಾಗಾಗಿ ಅದಕ್ಕೆ ಸಂಪೂರ್ಣವಾಗಿ ಹಳದಿ ಬಣ್ಣ ಬಂದಿರುತ್ತೆ ಮತ್ತು ಯಾವುದೇ ಮಚ್ಚೆಗಳಿರೋದಿಲ್ಲ, ನೋಡೋದಕ್ಕೆ ತುಂಬ ಆಕರ್ಷಕವಾಗಿ ಕಾಣುತ್ತೆ. ಆದರೆ ಹಣ್ಣನ್ನು ನೀವು ಸಿಪ್ಪೆ ಸುಲಿದು ರುಚಿ ನೋಡಿದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಅಂಥ ಸಕ್ಕರೆ ಅಂಶ ಇರೋದಿಲ್ಲ, ಅಂದರೆ ಸಿಹಿ ಅಂಶ ಕಡಿಮೆ ಇರುತ್ತೆ, ಮತ್ತು ಆಮೇಲೆ ಇನ್ನೂ ಗಡಸಾಗಿರುತ್ತೆ ಹಣ್ಣು. ಇದೆಲ್ಲ ಏನು ಅಂತಂದರೆ ಇದರ ಕೃತಕವಾಗಿ ಇದನ್ನು ಮಾಗುವಿಕೆ ಮಾಡಿರೋದ್ರ ಲಕ್ಷಣಗಳು ಅಂತಲೇ ಹೇಳ್ಬೋದು. ಆದರೆ ನೀವು ಖರೀದಿ ಮಾಡುವಾಗ ಆದಷ್ಟು ನಮಗೆ ಏನಾಗುತ್ತೆ, ತುಂಬು ಅಚ್ಚಗಿರುವಂಥದ್ದು ಅಥವಾ ಇದರ ಮೇಲೆ ಕಪ್ಪು ಚುಕ್ಕೆಗಳಿರುವಂಥ ಪಚ್ಚ ಬಾಳೆಹಣ್ಣೆ ಖರೀದಿ ಮಾಡಿದ್ದೇ ಆದಲ್ಲಿ ನೀವು ಅದರಲ್ಲಿ ನೋಡ್ಬೋದು ಅದರ ಸ್ವಾದ ಎಷ್ಟು ಮತ್ತು ಅದರ ಹಣ್ಣಿನ ಸಿಹಿ ಎಷ್ಟು ಹೆಚ್ಚಾಗಿರುತ್ತೆ ಅಂತ. ಇದಕ್ಕೆ ಅದಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದಲ್ಲಿ ನೈಸರ್ಗಿಕವಾಗಿ ಅಥವಾ ಸ್ವಾಭಾವಿಕವಾಗಿ ಅದನ್ನು ಹಣ್ಣನ್ನು ಮಾಡಿದಂಥ ಹಣ್ಣುಗಳಲ್ಲಿ ರುಚಿ ಮತ್ತು ಅದರ ಸ್ವಾದ ತುಂಬ ಹೆಚ್ಚಾಗಿರ್ತದೆ. ಹಾಗಾಗಿ ಆ ಥರದ ಹಣ್ಣುಗಳನ್ನ ನಾವು ಹೆಚ್ಚಾಗಿ ಖರೀದಿ ಮಾಡಿ ಸೇವಿಸಿದಲ್ಲಿ ಆರೋಗ್ಯದ ಮೇಲೆ ಯಾವುದೇ ಥರದ ದುಷ್ಪರಿಣಾಮಗಳು ಇರೋದಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಒಬ್ಬ ಗ್ರಾಹಕನಾಗಿ ಹೇಳಬೇಕಾದ್ರೆ, ನಾವು ಮಾರ್ಕೆಟ್ನಲ್ಲಿ ಸಾಕಷ್ಟು ಹಣ್ಣುಗಳೀಗ ಬಾಳೆಹಣ್ಣು ಇರ್ಬೋದು, ಸೀಸನ್ಗೆ ತಕ್ಕಂತೆ ಮಾವಿನಣ್ಣು, ಆಮೇಲೆ ಸೊಪ್ಪಟ್ಟು ಇಂಥವೆಲ್ಲ ತಂದಿರ್ತೀವಿ. ಈ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳು ಏನಿರ್ತವೆ, ನೀವು 4 ದಿನ 5 ದಿನ ಇಟ್ಟರೂ ಅವು ಏನು ಕೆಡೋದಿಲ್ಲ. ಆದರೆ ಈ ಥರ ಏನು ರಾಸಾಯನಿಕಗಳನ್ನು ಬಳಸಿ ಮಾಗಿಸಿದಂಥ ಹಣ್ಣು ಬಾಳೆಹಣ್ಣು 2 ದಿನದಲ್ಲೇ ಆಗಲೇ ಒಳಗೆಲ್ಲ ತಿನ್ನಲಿಕ್ಕೆ ಆಗಲಾರ್ದಷ್ಟು ಸ್ವಲ್ಪ ಮೆತ್ತಗಾಗಿರೋದು ಈ ಥರ ಇರ್ತದೆ. ಆಮೇಲೆ ಮಾವಿನಣ್ಣೆನ ತಗೊಂಡ್ರೆ ಅದರ ಮೇಲೆ ಎಷ್ಟು ಆಕರ್ಷಕ ಇರ್ತದೆ ಬಣ್ಣದಲ್ಲಿ, ಆದರೆ ಒಳಗೆ ಅದು ಒಂದು ರುಚಿನೇ ಇರೋದಿಲ್ಲ, ಹುಳಿ ಇರ್ತದೆ. ಇದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ರೈತರಿಗೆ, ಒಂದು ಆರ್ಥಿಕವಾಗಿ ಇದರಿಂದ ಸಮಸ್ಯೆ ಆಗ್ಬೋದು. ಅಂದರೆ ಒಂದು ದಿನ ತಗೊಂಡ್ರೆ ಇನ್ನೊಂದು ದಿನ ಅದನ್ನು ಖರೀದಿ ಮಾಡದೇ ಇರ್ಬೋದು, ಇಂಥ ಸಂದರ್ಭನೂ ಬರ್ಬೋದಲ್ಲ. ನಾನು ಇನ್ನೊಂದು ಮುಖ್ಯವಾಗಿ ಇಲ್ಲಿ ಹೇಳಬೇಕಾದ ವಿಚಾರ ಏನು ಅಂತಂದರೆ, ಈಗ ಗ್ರಾಹಕರು ಅದನ್ನು ಖರೀದಿ ಮಾಡಿದಂಗೆ ಆಗಲೇ ತಾವು ಹೇಳ್ದಂಗೆ ಅದು ಗುಣಮಟ್ಟನೂ, ಅಂದರೆ ನಾವು ಭಾಳಷ್ಟು ದಿನಗಳವರೆಗೂ ಶೇಖರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು ಅದು ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅದು ನೈಸರ್ಗಿಕವಾಗಿ ಮಾಡಿದ್ದೇ ಆದರೆ ನೀವು ಭಾಳಷ್ಟು ದಿನಗಳವರೆಗೂ ಅದರದ್ದು ತಾಜಾತನವನ್ನು ಕಾಯ್ದಿರಿಸ್ಕೊಳ್ಳೋಂಥ ಶಕ್ತಿ ಅದರಲ್ಲಿರುತ್ತೆ, ಇಲ್ಲದೆ ಹೋದರೆ ಅದನ್ನು ಭಾಳಷ್ಟು ದಿನಗಳವರೆಗೂ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಇನ್ನೊಂದೇನು ಹೇಳ್ಬೋದು, ಗ್ರಾಹಕರು ಅದನ್ನು ಆ ಥರದ್ದು ಯಾವುದೇ ಪದಾರ್ಥಗಳು ತಂದಿದ್ದಲ್ಲಿ ಅದನ್ನು ಫಸ್ಟು ನೀವು ಟ್ಯಾಪ್ ವಾಟರ್ಲಿ, ಅಂದರೆ ಹರಿಯೋ ನೀರಿನಲ್ಲಿ ನೀವು ಸರಿಯಾದ ರೀತಿ ಅದನ್ನು ವಾಶ್ ಮಾಡಿದ್ದೇ ಅಲ್ಲದೆ ಆದರೆ ಅದನ್ನು ಕ್ಲೀನ್ ಮಾಡಿದ್ದಾದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಅದರ ಪರ್ಸೆಂಟೇಜ್ ಕಾನ್ಸಂಟ್ರೇಷನ್ ಏನಿರುತ್ತೆ ಕೆಮಿಕಲ್ದು ಕೃತಕ ರಾಸಾಯನಿಕಗಳದ್ದು ಅದು ಕಡಿಮೆ ಮಾಡುವಂಥ ಒಂದು ವಿಧಾನ ಅಂತ ಹೇಳ್ಬೋದು. ಅದನ್ನು ಈ ವಾಶ್ ಮಾಡಿ ನಾವು ಅದನ್ನು ತೊಳೆದು ನಾವು ಮತ್ತೆ ಸೇವಿಸೋದ್ರಿಂದ ಶೇಕಡ ಅದರ ಪ್ರಮಾಣ ಕಡಿಮೆ ಆಗ್ಬೋದು. ಹಾಗಾಗಿ ಅದರಿಂದ ಆಗ್ಬೋದಂತ ಏನು ಮುಂದಿನ ದುಷ್ಪರಿಣಾಮಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀನಿ. ಮತ್ತು ನಾವು ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಇದನ್ನು ಯಾವ ರೀತಿ ರೈತರು ಕೂಡ ಅದನ್ನು ಯಾವ ರೀತಿ ಇದನ್ನು ಸರಿಪಡಿಸ್ಕೋಬಹುದು ಅಥವಾ ಏನು ಮಾಡೋದ್ರಿಂದ ಅವ್ರಿಗೂ ಕೂಡ ಯಾವುದೇ ಇಲ್ಲ ತೊಂದರೆ ಆಗದೆ ಅಥವಾ ಅವ್ರಿಗೂ ಯಾವುದು ನಷ್ಟ ಆಗದೆ ಗ್ರಾಹಕರಿಗೂ ಕೂಡ ಉತ್ತಮವಾದಂಥ ಫಸಲನ್ನು ಅವ್ರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರ. ಈಗ ರೈತರು ಈ ವಿಚಾರದಲ್ಲಿ ಏನು ನೋಡ್ಬೋದು, ನಾವು ಮುಂಚಿತವಾಗ್ಲೂ ಮೊದಲೆಲ್ಲ ನಾವು ಈ ಪದ್ಧತಿನ ಅಳವಡಿಸ್ಕೊಂತ ಬಂದಿದ್ದೀವಿ, ಇದೇನು ಹೊಸದಲ್ಲ. ನಾವು ನೆಲ್ಲುಲ್ಲು ಅಥವಾ ಭತ್ತದ ಹುಲ್ಲು ಏನಿದೆ ಅದನ್ನು ಹರಡಿ ಅದ್ರ ಮೇಲೆ ನಮ್ಮ ಫಸಲನ್ನು ಹರಡಿ ಮಾಡೋದ್ರಿಂದ ಏನಾಗುತ್ತೆ ಉತ್ತಮವಾದಂಥ, ಆದರೆ ನಮಗೆ ಸಂಪೂರ್ಣ ಹಣ್ಣು ಯೂನಿಫಾರ್ಮ್ ಆಗಿ ನಮಗೆ ಹಳದಿ ಬಣ್ಣಕ್ಕೆ ಬದಲಾಗದೆ ಹೋದರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಅದರ ಆಕರ್ಷಣೆ ಉಳಿಸ್ಕೊಳ್ಳುತ್ತೆ ಮತ್ತು ಆಮೇಲೆ ಅದರಿಂದ ಒಳ್ಳೆ ರುಚಿ ಮತ್ತು ಸ್ವಾದವನ್ನು ಸವಿಲಿಕ್ಕೆ ಕಾರಣ ಆಗುತ್ತೆ. ಮತ್ತು ನಾವು ಸರಿಯಾದ ಸಮಯದಲ್ಲಿ ಅದನ್ನು ಕೊಯ್ಲು ಕಟಾವು ಮಾಡೋದ್ರಿಂದನೂ ಕೂಡ ನಾವು ಅದರಲ್ಲಿ ಯೂನಿಫಾರ್ಮ್ ರೈಪನಿಂಗ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕ್ರಮಗಳನ್ನ ಅನುಸರಿಸಬೇಕು. ಮತ್ತು ಎಲ್ರಿಗೂ ಕೂಡ ಈಗ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಅದನ್ನು ಏನು ನೆಲ್ಲುಲ್ಲು ಅಥವಾ ಭತ್ತದ ಹುಲ್ಲನ್ನು ಶೇಖರಣೆ ಮಾಡಿ ಮಾಗುವಿಕೆ ಕ್ರಮವನ್ನು ಅನುಸರಿಸೋದು ಕಷ್ಟ ಆಗ್ಬೋದು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ನಾವು ಇತ್ರೇಲ್ ಅನ್ನೋ ಒಂದು ಕೃತಕ ರಾಸಾಯನಿಕವನ್ನು ಬಳಸಿನೂ ಕೂಡ ಮಾಡ್ಬೋದು. ಇದು ಯಾವ ರೀತಿ ಅಂತಂದರೆ ಹಣ್ಣನ್ನು ನೇರವಾಗಿ ಅದರಲ್ಲಿ ಹದ್ದದೆ ಏನು 10 ಮಿಲಿ ಇತ್ರೇಲ್ ಅನ್ನೋ ಒಂದು ರಾಸಾಯನಿಕವನ್ನು 5 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಒಂದು ದೊಡ್ಡ ಬಕೆಟ್ನ ಆಕಾರದಂಥ ಒಂದು ಪಾತ್ರೆಯಲ್ಲಿ ಅದನ್ನು ಇಟ್ಟು ಯಾವ ರೂಮ್ನಲ್ಲಿ ಅಥವಾ ಒಂದು ಕೋಣೆಯಲ್ಲಿ ನಾವು ಹಣ್ಣನ್ನು ಶೇಖರಣೆ ಮಾಡಿರ್ತೀವಿ ಆ ರೂಮ್ನಲ್ಲಿ ಅದನ್ನು ಇಡೋದ್ರಿಂದ ಏನಾಗುತ್ತೆ, ಅದರಿಂದ ಬರುವಂಥ ಇಥಿಲೀನ್ ಅನ್ನೋ ಒಂದು ಗ್ಯಾಸ್ ಏನು ಜನರೇಟ್ ಆಗುತ್ತೆ ಉತ್ಪತ್ತಿ ಆಗುತ್ತೆ ಅದು ಆ ರೂಮ್ನಲ್ಲಿ ಆವರಿಸಿ ಹಣ್ಣುಗಳನ್ನ ಮಾಗುವಿಕೆ ಕ್ರಮಕ್ಕೆ ಬದಲಾವಣೆ ಮಾಡಲಿಕ್ಕೆ ಅಥವಾ ಸಂಪೂರ್ಣವಾಗಿ ಮಾಗುವಿಕೆ ಕ್ರಮವನ್ನ ನೈಸರ್ಗಿಕವಾಗಿ ಯಾವುದೆಲ್ಲ ಬದಲಾವಣೆಗಳು ಹಣ್ಣಿನಲ್ಲಿ ಆಗುತ್ತೋ ಅದೇ ರೀತಿ ಬದಲಾವಣೆಗಳು ಹಣ್ಣಿನಲ್ಲೂ ಕೂಡ ಆಗ್ಲಿಕ್ಕೆ ಈ ಪದ್ಧತಿಯಲ್ಲೂ ಕೂಡ ಆಗ್ಲಿಕ್ಕೆ ಅದು ಸಾಧ್ಯತೆಯನ್ನು ಮಾಡಿಕೊಡುತ್ತಾ ಇದರಿಂದ ನಾವು ರಾಸಾಯನಿಕವನ್ನು ಹಣ್ಣಿಗೆ ಮುಟ್ಟಿಸದೆ ಅಥವಾ ಹಣ್ಣನ್ನು ರಾಸಾಯನಿಕ ಪದಾರ್ಥದಲ್ಲಿ ಅಥವಾ ಈ ದ್ರಾವಣದಲ್ಲಿ ಹದ್ದದಲ್ಲೇ ನಾವು ಅದು ಹಣ್ಣುವಿನ ಮಾಗುವಿಕೆ ಪದ್ಧತಿಯನ್ನು ಅಳವಡಿಸಿಕೊಂಡು ಒಂದು ಒಳ್ಳೆ ಗುಣಮಟ್ಟವಾದಂಥ ಹಣ್ಣನ್ನು ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೋಬಹುದು. ಮತ್ತೊಂದು ರೀತಿ ಅಂದರೆ ನಾನು ಆಗಲೇ ಹೇಳಿದಾಗೆ ಹಳೆ ಪದ್ಧತಿ ಕೂಡ ನಾವು ಹೊಗೆ ಹಾಕಿ ಏನಂದರೆ ಒಂದು ಕೋಣೆಯಲ್ಲಿ ಏನು ಶೇಖರಣೆ ಮಾಡಿರ್ತೀವಿ ಅದನ್ನು ತುಂಬ ಟೈಟಾಗಿ ಪ್ಯಾಕ್ ಮಾಡಬೇಕಾಗತ್ತೆ. ಎಲ್ಲೂ ಕೂಡ ಒಂದು ರಂಧ್ರನೂ ಇಲ್ಲದೇ ಇರೋ ರೀತಿಯಲ್ಲಿ ಪ್ಯಾಕ್ ಮಾಡಿಕೊಂಡು ಅದರಲ್ಲಿ ಹೊಗೆಯನ್ನು ಹಾಕಿ ನಾವು ಮುಂಚೆ ಎಲ್ಲ ಮಾಡ್ತಾ ಇದ್ವಿ, ಊದಿನ ಕಡ್ಡಿಯನ್ನು ಹಚ್ಚಿಟ್ಟು ಹೊಗೆಯನ್ನು ಮಾಡಲಿಕ್ಕೆ ಇದು ಮಾಡ್ತಾ ಇದ್ವಿ. ಈ ಹೊಗೆ ಏನು ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ, ಅದರಲ್ಲಿ ಇಥಿಲೀನ್ನ ಪ್ರಮಾಣನೂ ಕೂಡ ಸ್ವಲ್ಪ ಮಟ್ಟಿಗೆ ಇರೋದ್ರಿಂದ ಜನರೇಟ್ ಆಗೋದ್ರಿಂದ ಏನಾಗುತ್ತೆ, ಹಣ್ಣು ಮಾಗೋಕ್ಕೆ ಹೆಚ್ಚಾಗಿ ಅಥವಾ ಸಲೀಸಾಗಿ ಕ್ರಮಗಳ ಅನುಸರ ನಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತಿನ್ನು ಕೆಲವೊಂದು ಮನೆಗಳಲ್ಲಿ ನಾವು ಯಾವ ರೀತಿ ಸಣ್ಣ ಪ್ರಮಾಣದಲ್ಲಿದ್ದಾಗ ಯಾವ ರೀತಿ ನಾವು ಹಣ್ಣು ಮಾಗುವಿಕೆಯನ್ನು ನಾವು ಮಾಡ್ಕೋಬಹುದು ಅಂತಂದ್ರೆ ಯಾವುದು ಅತಿ ಬೇಗ ನಮಗೆ ಫಾಸ್ಟಾಗಿ ರೈಪ್ ಆಗುತ್ತೆ, ಈಗ ಉದಾಹರಣೆಗೆ ನಾನು ಹೇಳೋದು ಈಗ ಬಾಳೆಹಣ್ಣು ಅಥವಾ ಪಪ್ಪಾಯ ಬೇಗ ಹಣ್ಣಾಗ್ಲಿಕ್ಕೆ ಶುರುವಾಗುತ್ತೆ, ಬಹಳಷ್ಟು ದಿನ ಇಡ್ಲಿಕ್ಕಾಗಲ್ಲ, ಅಂಥ ಹಣ್ಣುಗಳನ್ನ ಯಾವುದು ಹಣ್ಣು ನಾವು ಮಾಗಿಸ್ಬೇಕು ಅಂತ ಇರ್ತೀವಿ ಅದ್ರ ಜೊತೆಯಲ್ಲಿ ಇಟ್ಟರೆ ಹಾಗೇನಾಗುತ್ತೆ, ಈ ಬೇಗ ರೈಪ್ ಆಗ್ತಾ ಇರೋವಂಥ ಹಣ್ಣಿನಿಂದ ಅತಿ ಹೆಚ್ಚು ಇಥಿಲೀನ್ ಜನರೇಟ್ ಆಗ್ತಾ ಇರುತ್ತೆ. ಅದೇನಾಗುತ್ತೆ, ಪಕ್ಕದಲ್ಲಿರುವಂಥ ಕಾಯಿ ಥರ ಇರುವಂಥ ಹಣ್ಣುಗಳಿಗೂ ಕೂಡ ಇಥಿಲೀನ್ ಹಬ್ಬಿ ಬೇಗ ಅದು ಮಾಗಲಿಕ್ಕೆ ಅಥವಾ ಹಣ್ಣಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಕ್ರಮಗಳನ್ನ ಅನುಸರಿಸಿ ನಾವು ಮಾಗುವಿಕೆ ಮಾಡಿದ್ದೆ ಅದರಲ್ಲಿ ಅದರ ಎಲ್ಲ ಸ್ವಾಭಾವಿಕ ಅಥವಾ ನೈಸರ್ಗಿಕ ಏನಾದರೂ ಗುಣಗಳಿದ್ದಾವೆ ಅದನ್ನೆಲ್ಲನೂ ಕೂಡ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದರ ರುಚಿ ಮತ್ತು ಸಿಪ್ಪೆ ಬಣ್ಣ ಮತ್ತು ಹಣ್ಣಿನ ತಿರುಳಿನ ಬಣ್ಣಗಳು ಅದೆಲ್ಲನೂ ಕೂಡ ಸ್ವಾಭಾವಿಕವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದರಿಂದ ಹೆಚ್ಚು ಸ್ವಾದವನ್ನು ರುಚಿಯನ್ನು ಸವಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದರಿಂದ ಯಾವುದೇ ರೀತಿ ಗ್ರಾಹಕರ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮಗಳು ಬೀಳೋದಿಲ್ಲ. ಮತ್ತು ಈ ರೀತಿ ಮಾಡಿದಂಥ ಈ ರೀತಿ ಪದ್ಧತಿಯಲ್ಲಿ ನಾವು ಹಣ್ಣನ್ನು ಮಾಗುವಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂಥ ರೈತರಿಗೂ ಕೂಡ ಹೆಚ್ಚಿನ ಲಾಭ ಮತ್ತು ಮುಂದಿನ ದಿನಗಳಲ್ಲಿ ಬೇಡಿಕೆನೂ ಕೂಡ ಹೆಚ್ಚಾಗುವಂಥ ಸಂದರ್ಭಗಳಿರುತ್ತೆ, ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ರೀತಿ ಅನುಸರಿಸಿ ಮಾಡೋದು ತುಂಬ ಸೂಕ್ತ ಅಂತ ನಾನು ಗ್ರಾಹಕರಿಗೆ ಅಥವಾ ರೈತರಿಗೆ ಒಂದು ಸೂಚನೆ ಕೊಡಲಿಕ್ಕೆ ಬಯಸ್ತೇನೆ. ಒಳ್ಳೆಯದು ಸರ್, ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಹಣ್ಣುಗಳ ಮಾಗುವಿಕೆಯ ಪ್ರಾಮುಖ್ಯತೆ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,701 ರೂಪಾಯಿಗಳಿಂದ 4,737 ರೂಪಾಯಿಗಳು, ಹರಳು ಬೀಜ ಕನಿಷ್ಠ 6,371 ರೂಪಾಯಿಗಳಿಂದ 6,411 ರೂಪಾಯಿಗಳು, ಅಲಸಂದೆ ಕಾಳು ಕನಿಷ್ಠ ಕ್ವಿಂಟಲ್ಗೆ 4,259 ರೂಪಾಯಿಗಳಿಂದ ಗರಿಷ್ಠ 6,171 ರೂಪಾಯಿಗಳು, ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3,109 ರೂಪಾಯಿಗಳಿಂದ ಗರಿಷ್ಠ 6,541 ರೂಪಾಯಿಗಳು, ಹುರುಳಿಕಾಳು ಕನಿಷ್ಠ 4,363 ರೂಪಾಯಿಗಳಿಂದ ಗರಿಷ್ಠ 4,363 ರೂಪಾಯಿಗಳು, ಜೋಳ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,672 ರೂಪಾಯಿಗಳಿಂದ ಗರಿಷ್ಠ 1,772 ರೂಪಾಯಿಗಳು, ರಾಗಿ ಕ್ವಿಂಟಲ್ಗೆ ಕನಿಷ್ಠ 1,311 ರೂಪಾಯಿಗಳಿಂದ ಗರಿಷ್ಠ 2,080 ರೂಪಾಯಿಗಳು, ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 6,110 ರೂಪಾಯಿಗಳಿಂದ ಗರಿಷ್ಠ 8,522 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 46,619 ರೂಪಾಯಿಗಳಿಂದ ಗರಿಷ್ಠ 47,029 ರೂಪಾಯಿಗಳು, ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 36,649 ರೂಪಾಯಿಗಳಿಂದ ಗರಿಷ್ಠ 37,099 ರೂಪಾಯಿಗಳು, ಅಡಿಕೆ ಕೆಂಪುಕೋಟು ಕ್ವಿಂಟಲ್ಗೆ ಕನಿಷ್ಠ 30,509 ರೂಪಾಯಿಗಳಿಂದ ಗರಿಷ್ಠ 30,910 ರೂಪಾಯಿಗಳು, ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 46,139 ರೂಪಾಯಿಗಳಿಂದ ಗರಿಷ್ಠ 46,569 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 44,069 ರೂಪಾಯಿಗಳಿಂದ ಗರಿಷ್ಠ 47,319 ರೂಪಾಯಿಗಳು, ಮೆಣಸು ಅಂದರೆ ಕರಿಮೆಣಸು ಕ್ವಿಂಟಲ್ಗೆ ಕನಿಷ್ಠ 30,226 ರೂಪಾಯಿಗಳಿಂದ ಗರಿಷ್ಠ 51,490 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಬಾಳೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 1,400 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು, ಹುರುಳಿಕಾಯಿ ಕ್ವಿಂಟಲ್ಗೆ 3,000 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು, ಬೀಟ್ರೂಟ್ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಸೋರೆಕಾಯಿ ಕ್ವಿಂಟಲ್ಗೆ 800 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು, ಎಲೆಕೋಸು ಕ್ವಿಂಟಲ್ಗೆ 600 ರೂಪಾಯಿಗಳಿಂದ ಗರಿಷ್ಠ 800 ರೂಪಾಯಿಗಳು, ಕ್ಯಾರೆಟ್ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು, ಸಪೋಟ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು, ಸೌತೆಕಾಯಿ ಕ್ವಿಂಟಲ್ಗೆ 800 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಲ್ಗೆ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳಿಂದ ಗರಿಷ್ಠ 6,000